ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಕೆಲವು ಅಮೂಲ್ಯವಾದ ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ನಾವು ಕೇಳಿದ್ದೇವೆ. ಏನು ಹೇಳಿದ್ರು? ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದು. ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದು. ಸತ್ತ ಮೇಲೆ ಯಾವುದೂ ಹಿಂದೆ ಬಾರದು. ಹಳ್ಳಿಗಳಿಂದ ಜನರು ಕಲ್ಕತ್ತಕ್ಕೆ ಕೆಲಸಕ್ಕಾಗಿ ಬರುವ ಹಾಗೆ ಈ ಜಗತ್ತಿಗೆ ಬಂದಿದ್ದೇವೆ. ಕೆಲವು ಕೆಲಸಗಳನ್ನು ಮಾಡಿ ಹೋಗುವುದಕ್ಕಾಗಿ ಯಾರಾದರೂ ದೊಡ್ಡ ಮನುಷ್ಯರ ತೋಟ ನೋಡಲು ಬಂದರೆ ಆ ತೋಟದ ಮ್ಯಾನೇಜರ್ ಅವರಿಗೆ ಹೇಳ್ತಾನೆ, ಈ ತೋಟ ನಮ್ಮದು, ಈ ಕೊಳ ನಮ್ಮದು ಇತ್ಯಾದಿ. ಆದರೆ ಏನೋ ತಪ್ಪಿಗಾಗಿ ಯಜಮಾನ ಮ್ಯಾನೇಜರ್ನನ್ನ ಕೆಲಸದಿಂದ ತೆಗೆದಾಕಿಬಿಟ್ಟ ಅಂದ್ರೆ ಆತ ತನ್ನ ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗೋದಕ್ಕೂ ಸಾಧ್ಯವಾಗೋದಿಲ್ಲ. ಮಾಲಿಯ ಮೂಲಕ ಅದನ್ನ ರಹಸ್ಯವಾಗಿ ಹೊರಗೆ ತರಿಸಿಕೊಳ್ಳಬೇಕಾಗ್ತದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಎಷ್ಟರ ಮಟ್ಟಿಗೆ ನಾವು ಕೇವಲ ತಾತ್ಕಾಲಿಕ ವಾಸಕ್ಕಾಗಿ ಈ ಜಗತ್ತಿಗೆ ಬಂದವರು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. 75 ವರ್ಷ, ಅದೇ ನಮ್ಮ ಪೂರ್ಣಾಯಸ್ಸು. 75 ವರ್ಷ, ಅದೇ ನಮ್ಮ ಪೂರ್ಣಾಯಸ್ಸು. ಆ 75 ವರ್ಷದಲ್ಲಿ ಮೊದಲ 25 ವರ್ಷ ಬಾಲ್ಯ ಕೌಮಾರ್ಯ ಯೌವನಗಳ ಅಜ್ಞಾನದಲ್ಲಿ ಕಳೆದು ಹೋಗ್ತದೆ. ಆಮೇಲಿನ 25 ವರ್ಷ ವೃದ್ಧಾಪ್ಯದ ಅರಳು ಮರಳಿನಲ್ಲಿ ಕಳೆದು ಹೋಗುತ್ತದೆ. ಮಧ್ಯ ಒಂದು 25 ವರ್ಷ ನಾವು ಬದುಕುವುದು ಅಂತ ತಿಳಿದುಕೊಂಡಿದ್ದೇವೆ. ಅಷ್ಟರಲ್ಲೇ ಎಷ್ಟೋ ಅಟಾಟೋಪ. ಆ ಅಟಾಟೋಪಗಳನ್ನೇನೋ ಮಾಡದೇನೇನೆ ಭಗವಂತನ ಆಜ್ಞಾನುಸಾರವಾಗಿ ಬದುಕಿ, ಭಗವತ್ ಪ್ರೀತ್ಯರ್ಥವಾಗಿಯೇ ಬದುಕಿ, ಆ ಭಗವಂತನ ಮಕ್ಕಳೆಲ್ಲರಿಗೂ ಕೂಡ ಪ್ರೀತಿಯನ್ನ ಸಂತೋಷವನ್ನು ಉಂಟು ಮಾಡುವಂತೆ ಬದುಕಿ ಹೊರಟು ಹೋದ್ರೆ ಆಮೇಲೆ ನಾವು ನಿಜಕ್ಕೂ ಬದುಕುತ್ತೇವೆ. ಎಲ್ಲಿ ಇಲ್ಲೂ ಅಲ್ಲೂ ಇಂಥವನೊಬ್ಬ ಇದ್ನಪ್ಪ, ಎಷ್ಟು ಒಳ್ಳೆಯವನು ಇತ್ಯಾದಿ ಮಾತುಗಳು ಉಳಿಯುವುದರ ಮೂಲಕ ನಮ್ಮ ಕೀರ್ತಿ ಶರೀರ ಇಲ್ಲಿ ಉಳಿದುಕೊಳ್ಳುತ್ತದೆ. ಅದು ಬಿಟ್ಟದ್ದೇ ಅಹಂಕಾರ ವಶರಾಗಿ ಬಾಯಿಗೆ ಬಂದಂತೆ ಮಾತನಾಡಿದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಾವು ಮರೆಯಲ್ಪಡ್ತೇವೆ ಈ ಜಗತ್ತಿನಿಂದ. ಬಳಿಕ ಭಗವಂತನ ಒಂದು ವಿಶೇಷ ಸ್ಥಿತಿಯನ್ನ ಮತ್ತು ನಮ್ಮ ಅವಸ್ಥೆಯನ್ನು ಕಂಡು ಭಗವಂತ ಭಾವಿಸುವ ರೀತಿಯನ್ನ ಹೇಳ್ತಾರೆ. ಭಗವಂತ ಈ ಎರಡು ಸಂದರ್ಭಗಳಲ್ಲಿ ನಡೀತಾನೆ. ಕವಿರಾಜ ಅಂದ್ರೆ ಹಳದೇಕಾಯಿ ಪಂಡಿತ ರೋಗಿಯ ತಾಯಿಗೆ, ತಾಯೇ ನಿನಗ್ಯಾಕೆ ಹೆದರಿಕೆ, ನಿನ್ನ ಮಗನನ್ನ ನಾನು ಗುಣಪಡಿಸಿ ಬಿಡ್ತೇನೆ ಅನ್ನೋದಾಗಿ ಹೇಳಿದಾಗ ಭಗವಂತ ಒಮ್ಮೆ ನಗುತ್ತಾನೆ. ಆಗ ಭಗವಂತ ಅಂದುಕೊಳ್ತಾನೆ, ಎಲ್ಲ ನಾನು ಈತನನ್ನ ಸಾಯಿಸುವುದರಲ್ಲಿದ್ದೇನೆ, ಈ ಪಂಡಿತ ಹೇಳ್ತಾ ಇದ್ದಾನಲ್ಲ ತಾನು ಬದುಕಿಸಿ ಕೊಡ್ತೇನೆ ಅಂತ. ಕವಿರಾಜ ಭಾವಿಸ್ತಾನೆ ತಾನು ಕರ್ತ ಅನ್ನೋದಾಗಿ. ಆತ ಮರೆತು ಬಿಟ್ಟಿದ್ದಾನೆ ಭಗವಂತನೇ ಕರ್ತ ಅನ್ನೋದನ್ನ. ಬಳಿಕ ಅಣ್ಣ ತಮ್ಮದ್ರಿಬ್ರು ಹಗ್ಗ ಹಿಡಿದುಕೊಂಡು ಜಮೀನು ಭಾಗ ಮಾಡಿಕೊಳ್ಳುವಾಗ ಈ ಭಾಗ ನನ್ನದು, ಆ ಭಾಗ ನಿನ್ನದು ಅಂತ ಹೇಳ್ತಾರಲ್ಲ, ಆಗ ಮತ್ತೆ ಭಗವಂತ ನಗ್ತಾನಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆಗ ಆತ ಅಂದುಕೊಳ್ತಾನೆ, ಏನಿದು ಈ ಬ್ರಹ್ಮಾಂಡವೇ ನನ್ನದು, ಅಂಥದ್ರಲ್ಲಿ ಇವರು ಹೇಳ್ತಾ ಇದ್ದಾರಲ್ಲ ಈ ಭಾಗ ನನ್ನದು ಆ ಭಾಗ ನಿನ್ನದು ಅನ್ನೋದಾಗಿ ಭಗವಂತನನ್ನ ವಿಚಾರದ ಮೂಲಕವಾಗಿ ಅರಿಯೋದಕ್ಕೆ ಸಾಧ್ಯವೇ? ಆತನಿಗೆ ದಾಸನಾಗಿ, ಆತನಿಗೆ ಶರಣಾಗತನಾಗಿ ಆತನನ್ನು ಕರೆ ಅಂತನ್ನುವ ಈ ಮಾತನ್ನು ಹೇಳಿ ಶ್ರೀರಾಮಕೃಷ್ಣರು ಈಗ ಈಶ್ವರಚಂದ್ರ ವಿದ್ಯಾಸಾಗರನಿಗೆ ನಗ್ತಾ ನಗ್ತಾ ಹೇಳ್ತಾರೆ, ಒಳ್ಳೆಯದು, ನಿನ್ನ ಭಾವ ಎಂಥದ್ದು? ವಿದ್ಯಾಸಾಗರ ಕಿರು ನಗೆ ನಗ್ತಾ, ಆ ವಿಷಯವಾಗಿ ಒಂದು ದಿನ ನಿಮಗೆ ರಹಸ್ಯವಾಗಿ ತಿಳಿಸ್ತೇನೆ. ಎಲ್ಲರೂ ನಗ್ತಾ ಇದ್ದಾರೆ ಅಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ, ಆ ವಿದ್ಯಾಸಾಗರ ಆ ಕುರಿತಾಗಿ ಇನ್ನೂ ಆಲೋಚನೆ ಮಾಡಿಲ್ಲ. ಎರಡನೇದಾಗಿ, ಅವನೇನಾದರೂ ಒಳ್ಳೆ ಒಂದು ನಿರ್ಧಾರ ಮಾಡಿದ್ದ ಪಕ್ಕದಲ್ಲಿ ಈಗಾಗಲೇ ಶ್ರೀರಾಮಕೃಷ್ಣರು ಯಾವ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋದರ ಒಂದು ಮರ್ಮವನ್ನ ಅವನಾಗಲೇ ಅರಿತುಕೊಂಡಿದ್ದಾನೆ. ತಾನೇನಾದರೂ ಹೇಳಿದಂತ ಮಾತನ್ನ ಹಿಡಿದುಕೊಂಡು ಅವರು ಇನ್ನೇನಾದರೂ ಒಂದು ಹೇಳಿಬಿಟ್ರೆ ನನ್ನ ಸ್ನೇಹಿತರ ಮುಂದೆ ನಾನು ಎಷ್ಟು ಸಣ್ಣಗಾಗಿಬಿಡ್ತೇನೆ ಅಂತನ್ನುವ ಒಂದು ಎಚ್ಚರ. ಶ್ರೀರಾಮಕೃಷ್ಣ ನಗ್ತಾ ಹೇಳ್ತಾರೆ, ಭಗವಂತನನ್ನ ಕೇವಲ ಪಾಂಡಿತ್ಯಪೂರ್ಣ ವಿಚಾರದಿಂದಲೇ ಪಡೆಯಲಾಗುವುದಿಲ್ಲ. ಕಠೋಪನಿಷತ್ ಹೇಳ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಭವನಾಶ್ರುತೇನ. ಆತ್ಮತತ್ವವನ್ನ, ಪರಮಾತ್ಮ ತತ್ವವನ್ನ, ಪರಬ್ರಹ್ಮ ವಸ್ತುವನ್ನ ಅಧ್ಯಯನದಿಂದಲೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ಪ್ರವಚನದಿಂದಲೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ಬಹಳಷ್ಟು ಕೇಳುವುದರಿಂದಲೂ ಕೂಡ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ವಿಚಾರ ಅಲ್ಲಿಗೆ ಮುಟ್ಟೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತು ಮನಸ್ಸು ಎರಡೂ ಅಲ್ಲಿಂದ ಹಿಮ್ಮೆಟ್ಟಿ ಬರುತ್ತವೆ, ಅವುಗಳ ಕುರಿತಾಗಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಈ ಮಾತನ್ನ ಶ್ರೀರಾಮಕೃಷ್ಣರು ಆ ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಮಾತ್ರ ಹೇಳಿದ್ದಲ್ಲ, ಯಾವ್ಯಾವ ಪಂಡಿತರನ್ನೆಲ್ಲ ಶ್ರೀರಾಮಕೃಷ್ಣರು ಸಂಧಿಸ್ತಾರೋ, ಯಾವ್ಯಾವ ಪಂಡಿತಾದಿಗಳೆಲ್ಲ ಶ್ರೀರಾಮಕೃಷ್ಣರುಗಳಿಗೆ ಬಂದು ಭೇಟಿ ನೀಡುತ್ತಾರೋ, ಅವರೆಲ್ಲರಿಗೂ ಕೂಡ ಸಾಂದರ್ಭಿಕವಾಗಿ ಈ ಮಾತನ್ನು ಹೇಳೇ ಬಿಡ್ತಾರವರು. ಹಾಗೆ ಹೇಳ್ತಾ ಪ್ರೇಮೋನ್ಮತ್ತರಾಗಿ ಹಾಡನ್ನು ಹೇಳ್ತಾರೆ. ತಾಯಿ ದೊಗ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು. ಯಾರು ತಾನೇ ಅರಿದಕ್ಕೆ ಸಾಧ್ಯ? ಆರು ದರ್ಶನ ವೇದ ಶಾಸ್ತ್ರ ಪುರಾಣ ಬರೆಯದು ಅವಳನು. ಈ ಹಾಡನ್ನ ಎಲ್ಲ ಪಂಡಿತರ ಮುಂದೆಯೂ ಕೂಡ ಅವರು ಹಾಡಿದ್ದಾರೆ. ಯೋಗಿ ಹೃದಯದ ತಿಳಿಯ ನಿತ್ಯಾನಂದ ರೂಪಿಣಿ ಆಕೆಯೋ, ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು. ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವು ಪೊರೆವಳು. ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು. ಶಿವನ ಹೊರತಿನ್ನಾರು ಹರಿಯರು ಅವಳ ದಿವ್ಯ ಸ್ವರೂಪವ. ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ. ಕಡಲ ನೀಡುವೆ ನಿಂಬ ಎಂಬ ಮರುಳನ ಕಲ್ಪನೆಗೆ ನಗುವಂದರಿ. ಇಂಥ ತಾಯಿಯ ತಿಳಿದೆನೆಂದರೆ ಶ್ರೀ ಪ್ರಸಾದನು ನಗುವನು. ಕೋಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ ಬುದ್ಧಿಯರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು. ತಾಯಿ ದುರ್ಗೆಯ ನಿಜವನರಿಯುವ ವೀರರಾರು ಜಗದೊಳು. ಆರು ದರುಶನ ವೇದ ಶಾಸ್ತ್ರ ಪುರಾಣ ಬರೆಯದು ಅವಳನು. ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು. ಪರಮಹಂಸರು ಮಾತು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ನೋಡಿದೆಯೋ, ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಪರೆವಳು. ಒಂದಲ್ಲ ಬ್ರಹ್ಮಾಂಡ, ಅನೇಕ ಬ್ರಹ್ಮಾಂಡ. ಬ್ರಹ್ಮಯೋನಿ ಬ್ರಹ್ಮಯೋನಿ ಅದರ ದರ್ಶನ ಮಾಡಿದ್ದಾರೆ ಶ್ರೀರಾಮಕೃಷ್ಣರು. ಆ ಬ್ರಹ್ಮ ಯೋನಿಯಿಂದ ನಿರಂತರವಾಗಿ ಬ್ರಹ್ಮಾಂಡಗಳು ಬರುತ್ತಲೇ ಇವೆ. ಇಂಥ ಹಲವಾರು ಬ್ರಹ್ಮಾಂಡಗಳನ್ನ ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಬರೆವಳು. ಹಾಗಾದ್ರೆ ಆ ಜಗನ್ಮಾತೆಯ ಹೊಟ್ಟೆ ಎಂಥದ್ದಿರಬಹುದಪ್ಪ? ಎಲ್ಲ ಬ್ರಹ್ಮಾಂಡಗಳನ್ನೂ ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡು ಕಾಪಾಡತಕ್ಕಂತಹ ಆ ಜಗನ್ಮಾತೆಯ ಹೊಟ್ಟೆ, ಅದರ ಆಳ ಅಗಲ ಉದ್ದ ಎತ್ತರ ಎಷ್ಟಿರಬಹುದಪ್ಪ? ಹೀಗಿರುವಾಗ ಯಾವ ಶಾಸ್ತ್ರ ಪುರಾಣಗಳ ಮೂಲಕ, ಯಾವ ಶಾಸ್ತ್ರ ಪುರಾಣಗಳನ್ನು ಅಧ್ಯಯನ ಮಾಡುವುದರ ಮೂಲಕ ತಾನು ಮಹಾಪಂಡಿತನಾದೇ, ಸಾವಿರಾರು ಜನರನ್ನ ಆಕರ್ಷಿಸಬಲ್ಲಂತಹ ಮಹಾವಿದ್ವಾಂಸನಾನು ಅಂತ ಹೇಳಿಕೊಳ್ಳತಕ್ಕಂತಹ ಒಬ್ಬ ವ್ಯಕ್ತಿ ಇಂತಹ ಜಗಜ್ಜನನಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಅಂತನ್ನುವ ತಾತ್ಪರ್ಯ ಶ್ರೀರಾಮಕೃಷ್ಣ ಹಾಗೆ ಹೇಳಿ ಕವಿ ಮತ್ತೆ ಹೇಳ್ತಾ ಇದ್ದಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ, ಆರು ದರುಶನ ವೇದ ಶಾಸ್ತ್ರ ಪುರಾಣ ವರಿಯದು ಅವಳನು. ಕೇವಲ ಪಾಂಡಿತ್ಯದಿಂದಲೇ ಆಕೆಯನ್ನು ಪಡೆಯಲಾಗುವುದಿಲ್ಲ ಅಂತ ಹೇಳ್ತಾ ಮುಂದೆ ಬರ್ತಾರೆ. ಶ್ರದ್ಧೆ ಮತ್ತು ಭಕ್ತಿ ಬೇಕು, ಶ್ರದ್ಧೆ ಮತ್ತು ಭಕ್ತಿ ಬೇಕು. ವಿಶ್ವಾಸಕ್ಕೆ ಎಷ್ಟು ಬಲ ಎಂಬುದನ್ನು ಕೇಳು. ಒಬ್ಬ ಸಮುದ್ರ ದಾಟಿ ಲಂಕೆಯಿಂದ ಭಾರತಕ್ಕೆ ಬರಬೇಕಾಗಿತ್ತು. ವಿಭೀಷಣ ಆತನಿಗೆ ಹೇಳಿದ, ಈ ವಸ್ತುವನ್ನ ನಿನ್ನ ಪಂಚೆಯ ತುದಿಗೆ ಕಟ್ಟಿಕೋ, ಈ ವಸ್ತುವನ್ನ ನಿನ್ನ ಪಂಚೆಯ ತುದಿಗೆ ಕಟ್ಟಿಕೋ, ನಿರ್ವಿಘ್ನವಾಗಿ ಸಮುದ್ರ ದಾಟಿ ಬಿಡ್ತೀಯ, ನೀರಿನ ಮೇಲೆ ನಡೆದು ಹೋಗಲು ಸಾಧ್ಯವಾಗುತ್ತದೆ, ಆದರೆ ಅದನ್ನು ಮಾತ್ರ ಬಿಚ್ಚಿ ನೋಡಬೇಡ, ನೋಡಿದೆಯೋ ಮುಳುಗಿ ಹೋಗುತ್ತೀ. ಶ್ರದ್ಧೆಯ ಬಲ ಅಂಥದ್ದು. ಆ ಮನುಷ್ಯ ಸುಲಭವಾಗಿ ಸಮುದ್ರದ ಮೇಲೆ ನಡೆದು ಹೋಗುತ್ತಿದ್ದ. ಸ್ವಲ್ಪ ದೂರ ಹಾಗೆ ನಡೆದು ಹೋದ ಮೇಲೆ ಆತನಿಗೆ ಯೋಚನೆ ಬಂತು, ವಿಭೀಷಣ ನನ್ನ ಪಂಚೆ ತುದಿಗೆ ಎಂಥ ಅದ್ಭುತ ವಸ್ತುವನ್ನು ಕೊಟ್ಟಿರಬೇಕು, ನಾನು ಇಷ್ಟು ಸುಲಭವಾಗಿ ನೀರಿನ ಮೇಲೆ ನಡೆದುಕೊಂಡು ಹೋಗಬೇಕಾದ್ರೆ ವಿಭೀಷಣ ನನ್ನ ಪಂಚೆ ತುದಿಗೆ ಎಂಥ ಅದ್ಭುತ ವಸ್ತುವನ್ನು ಕಟ್ಟಿರಬೇಕು. ಹೀಗೆ ಯೋಚಿಸಿ ಗಂಟು ಬಿಚ್ಚಿ ನೋಡ್ತಾನೆ, ಕೇವಲ ರಾಮನಾಮ ಬರೆದಿರುವ ಒಂದು ಎಲೆ ಮಾತ್ರ ಅದರಲ್ಲಿದೆ. ಓ, ಇಷ್ಟೇನಾ ಇದರೊಳಗಿರೋದು ಅಂತನ್ನುವ ಭಾವನೆ ಅವನಿಗೆ ಬಂತು. ಮುಳುಗೆ ಹೋದ. ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಎಷ್ಟು ಸ್ವಾರಸ್ಯವಾಗಿದೆ ಈ ಶ್ರದ್ಧೆಯ ಬಲವನ್ನ ವರ್ಣಿಸುವಂತಹ ಒಂದು ವಿಧಾನ. ಆ ವಿಭೀಷಣ ಯಾರಿಗೆ ಕೊಟ್ಟಿರಬಹುದು, ಆ ಮನುಷ್ಯ ಯಾರಿರಬಹುದು, ಇದು ಈ ರಾಮಾಯಣದ ಯಾವ ಮೂಲೆಯಲ್ಲಿದೆ, ಯಾರೂ ಕಂಡರಿಯದ ಕೇಳರಿಯದ ಈ ಕಥೆಯನ್ನ ರಾಮಾಯಣದಿಂದ ತೆಗೆದು ಶ್ರೀರಾಮಕೃಷ್ಣ ಹೇಳಿದರಲ್ಲ, ಬಹುಶಃ ವಾಲ್ಮೀಕಿ ತುಳಸಿದಾಸರು ಕೂಡ ರಾಮಾಯಣವನ್ನ ಪರಿಪೂರ್ಣವಾಗಿ ಬರೆಯಲಿಲ್ಲ. ಯಾರು ರಾಮನಾಗಿ ಬಂದಿದ್ನೋ, ಯಾರು ಕೃಷ್ಣನಾಗಿ ಬಂದಿದ್ನೋ ಅವರಿಗೆ ಮಾತ್ರ ಗೊತ್ತು, ಎಲ್ಲೆಲ್ಲಿ ಏನೇನು ಇನ್ನೂ ವಿವರ ಎಲ್ಲೇ ನಡೆಯಿತು ಅಂತ. ಅದಕ್ಕೋಸ್ಕರ ಈಗ ರಾಮಕೃಷ್ಣನಾಗಿ ಬಂದು ಒಂದೊಂದೇ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಂತೂ ಈ ಶ್ರದ್ಧೆಯ ಬಲವನ್ನ ಬಹಳಷ್ಟು ಜನ ಶ್ರೀರಾಮಕೃಷ್ಣರ ಹಿಂಡಿಯೂ ಕೂಡ ಕೊಂಡಾಡಿದ್ದಾರೆ. ಉಪನಿಷತ್ತುಗಳಲ್ಲಿ ಈ ಶ್ರದ್ಧೆಯನ್ನ ವರ್ಣಿಸಿದ ಬಗೆ ಬಹಳ ಅದ್ಭುತವಾದದ್ದು. ಶ್ರದ್ಧಾಪತ್ನಿ ಅಂತ ಒಂದು ಶಬ್ದವನ್ನು ಉಪಯೋಗಿಸಲಾಗಿದೆ. ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಯಜಮಾನ ಅವನ ಪತ್ನಿ ಜೊತೆ ಜೊತೆಲೇ ಇರಬೇಕು. ಜ್ಞಾನಯಜ್ಞ ಜ್ಞಾನಯಜ್ಞ ಅಂತ ಒಂದಿದೆ, ಅದನ್ನು ಸನ್ಯಾಸಿಗಳು ಮಾಡುವಂತಹದ್ದು. ಸನ್ಯಾಸಿ ಮಾನಸಿಕವಾಗಿಯೇ ಆ ಜ್ಞಾನಯಜ್ಞವನ್ನು ಮಾಡಿದರೂ ಕೂಡ ಅವನಿಗೂ ಕೂಡ ಒಬ್ಬಳು ಹೆಂಡತಿ ಬೇಕು. ಆ ಯಜ್ಞದ ರೀತಿಯೇ ಅಂತಹದ್ದು, ಪತ್ನಿ ಸಮೇತನಾಗಿಯೇ ಮಾಡಬೇಕು. ಮಹಾನಾರಾಯಣ ಉಪನಿಷತ್ತು ಇದರ ಬಗ್ಗೆ ಹೇಳ್ತದೆ. ಆ ಸನ್ಯಾಸಿ ಯಜ್ಞವನ್ನು ಜ್ಞಾನ ಯಜ್ಞವನ್ನು ಮಾಡುವಾಗ ತನ್ನ ಹೆಂಡತಿಯನ್ನು ಕುಳ್ಳಿರಿಸಿಕೊಳ್ತಾನೆ ಸನ್ಯಾಸಿ. ಯಾವ ಹೆಂಡತಿಯವಳು? ಶ್ರದ್ಧಾ. ಅವನ ಶ್ರದ್ಧೆಯೇ ಅವನ ಪತ್ನಿ. ಪತ್ನಿಯನ್ನ ಶ್ರದ್ಧೆಗೂ ಶ್ರದ್ಧೆಯನ್ನ ಪತ್ನಿಗೂ ಹೋಲಿಸಿದಂತಹ ಈ ರೀತಿ ಬಹಳ ಅದ್ಭುತ. ಪತ್ನಿ ಪತಿವ್ರತೆ, ಎಲ್ಲಿಯವರೆಗೆ ಪತಿವ್ರತೆ ಅವಳು ಅಂತಂದ್ರೆ, ಅವಳು ದೃಷ್ಟಿ ಹಾಯಿಸಿದ ಜಾಗವೆಲ್ಲ ಮಂಗಳಕರವಾಗಿ ಬಿಡುತ್ತದೆ, ಶುಭವಾಗಿ ಬಿಡುತ್ತದೆ. ಅವಳೇನಾದರೂ ಕೋಪದಿಂದ ನೋಡಿದ ಪಕ್ಷದಲ್ಲಿ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಅಂತಹ ಶಕ್ತಿ ಉಳ್ಳಂತಹ ಪಾವಿತ್ರ್ಯ ಅವಳಲ್ಲಿ, ಪಾತಿವೃತ್ತಿದ ಶಕ್ತಿ ಆ ಬಗೆಯದು. ಅಂತಹ ಪತ್ನಿಯನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಶ್ರದ್ಧೆಗೆ ಹೋಲಿಸಿದ್ದಾರೆ. ಶ್ರದ್ಧೆಯ ಬಲ ಎಂತಹದ್ದು ಅಂತ ನಮ್ಗೆ ಗೊತ್ತಾಗ್ತದೆ. ಯೇಸು ಕ್ರಿಸ್ತ ಒಂದು ಮಾತನ್ನು ಹೇಳ್ತಾನೆ, ಹೃದಯದಲ್ಲಿ ಶ್ರದ್ಧೆ ಇಟ್ಟುಕೊಂಡು ಅಲ್ಲಿರುವಂತಹ ಆ ದೊಡ್ಡ ಮರಕ್ಕೆ ಹೇಳು, ಓ ಮರವೇ ಇಲ್ಲಿಂದ ಕಿತ್ಕೋ, ಅಲ್ಲಿ ಸಮುದ್ರದಲ್ಲಿ ಹೋಗಿ ನಾಟ್ಕೋ, ಆ ಮರ ನಿನ್ನ ಶ್ರದ್ಧೆಯ ಬಲದಿಂದ ಈ ಭೂಮಿಯಿಂದ ಕಿತ್ಕೊಳ್ಳುತ್ತದೆ, ಆ ಸಮುದ್ರದಲ್ಲಿ ನಾಟುತ್ತದೆ. ಏನದ್ಭುತ ಆಲೋಚನೆ ಮಾಡಬೇಕು. ಸಹಸ್ರಾರು ಬೇರುಗಳನ್ನ ತಾಯಿ ಬೇರನ್ನೊಂದಿಗೆ ಬಿಟ್ಟು ನೆಲದಲ್ಲಿ ಗಟ್ಟಿಯಾಗಿದ್ದು ಎಂತಹ ಬಿರುಗಾಳಿ ಬಂದರೂ ಕೂಡ ಕದಲದೇ ಇರುವಂತಹ ಮರ ಇವನ ಶ್ರದ್ಧೆಯ ಬಲದಿಂದ ಕಿತ್ಕೊಳ್ಳುತ್ತದೆ. ಭೂಮಿಯ ಮೇಲೆ ಗಟ್ಟಿಯಾಗಿ ನೆಟ್ಕೊಂಡರೂ ಕೂಡ ಬಿರುಗಾಳಿಯ ಬಲದಿಂದ ಕೆಲವು ಸತಿ ಬಿದ್ದು ಹೋಗುವಂತಹದಿದೆ. ಅಂತಹ ಮರ ಯಾವ ಆಧಾರವೂ ಇಲ್ಲದೆ ನೀರಿನಲ್ಲಿ ಅದನ್ನು ನೆಟ್ಕೊಳ್ತದೆ ಇವನ ಶ್ರದ್ಧೆಯ ಬಲದಿಂದ ಅಂತನೋ ಮಾತನ್ನು ಅವನು ಹೇಳಬೇಕಾದ್ರೆ ಇನ್ನು ಶ್ರದ್ಧೆಯ ಬಲ ಎಷ್ಟಿರಬೇಕು? ಇದೇ ಶ್ರದ್ಧೆಯ ಬಲದ ಕುರಿತಾಗಿ ಶ್ರೀರಾಮಕೃಷ್ಣ ಬಗೆ ಬಗೆಯಾದ ಕಥೆಗಳನ್ನು ಇನ್ನು ಮುಂದೆ ಕೂಡ ಹೇಳುವವರಿದ್ದಾರೆ, ಅದನ್ನು ಮುಂದೆ ನೋಡುವವರಿದ್ದೇವೆ. ಈ ಶ್ರದ್ಧೆಯನ್ನು ನಮ್ಮ ಎದೆಯಲ್ಲಿ ನಾವು ತುಂಬಿಕೊಳ್ಳದೆ ಹೋದ್ರೆ ಪರಮಾತ್ಮನಿದ್ದಾನೆ, ನಾನು ಇದ್ದೇನೆ, ನಾನು ಕರೆಯುವುದು ಸತ್ಯ, ಅವನು ಬಂದು ಸಾಕ್ಷಾತ್ಕಾರ ಕೊಡುವುದು ಸತ್ಯ ಅಂತನ್ನುವ ಈ ದೃಢ ನಿರ್ಧಾರದಿಂದಲೇ ಪ್ರವೇಶ ಮಾಡಬೇಕಾಗ್ತದೆ ಆಧ್ಯಾತ್ಮಿಕ ಸಾಧನೆಯಲ್ಲಿ. ಇಂತಹ ಒಂದು ಶ್ರದ್ಧೆಯನ್ನ ಸಮಯ ಸಿಕ್ಕಾಗಲೆಲ್ಲ ನಮ್ಮ ಮನ ಮುಟ್ಟುವಂತೆ ಮಾಡ್ತಾರೆ ಶ್ರೀರಾಮಕೃಷ್ಣರು. ಶ್ರದ್ಧೆ ಮತ್ತು ಭಕ್ತಿ ಬೇಕು, ವಿಶ್ವಾಸಕ್ಕೆ ಅಷ್ಟು ಬಲ ಅನ್ನೋದಾಗಿ ಆ ಕಥೆ ಹೇಳಿದರು. ಮುಂದೆ ಹೇಳ್ತಾರೆ, ಜನ ಹೇಳ್ತಾರೆ, ಹನುಮಂತನಿಗೆ ರಾಮನಾಮ ಮಹಿಮೆಯಲ್ಲಿ ಅಂಥ ವಿಶ್ವಾಸ, ಅದರ ಬಲದಿಂದ ಆತ ಸಮುದ್ರವನ್ನೇ ಲಂಘನೆ ಮಾಡಿಬಿಟ್ಟ. ಆದರೆ ಸ್ವಯಂ ರಾಮ ಸೇತುವೆ ಕಟ್ಟಬೇಕಾಯಿತು. ಪ್ರಭು ಸೇತುವೆ ಕಟ್ಟಿಯೇ ಹೋಗಬೇಕಾಯಿತು. ದಾಸ ಆ ಪ್ರಭುವಿನ ಮೇಲಿನ ಶ್ರದ್ಧೆಯಿಂದ ಹಾರಿಕೊಂಡೇ ಹೋಗಿಬಿಟ್ಟ ಅಂತನ್ನುವ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಇದು ಕೂಡ ರಾಮಾಯಣದಲ್ಲಿ ಎಲ್ಲಿ ಬರುತ್ತೆ? ಈಗ ಪರಮಹಂಸರು ಮತ್ತೊಂದು ಮಾತನ್ನು ಹೇಳ್ತಾರೆ. ಭಗವಂತನಲ್ಲಿ ಶ್ರದ್ಧೆ ಉಂಟಾಗಿ ಬಿಟ್ಟದ್ದೇ ಆದರೆ ಮನುಷ್ಯ ಪಾಪ ಕಾರ್ಯಗಳನ್ನು ಮಾಡಿರಲಿ ಅಥವಾ ಮಹಾಪಾತಕ ಕಾರ್ಯಗಳನ್ನೇ ಮಾಡಿರಲಿ, ಆತ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಪಾಪ ಮಾಡಿದವರು ಹಲವಾರು ಜನ್ಮಗಳವರೆಗೆ ಬಗೆ ಬಗೆಯ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ, ನರಕಕ್ಕೆ ಹೋಗಬೇಕಾಗುತ್ತದೆ, ಅಲ್ಲಿರ್ತಕ್ಕಂತಹ ದುರ್ಭರವಾದಂತಹ ಕಷ್ಟಗಳಿಗೆ ಗುರಿಯಾಗಬೇಕಾಗುತ್ತದೆ ಇತ್ಯಾದಿ ವರ್ಣಗಳಿಂದ ನಾವು ಕೇಳುವುದೇನು? ಇಲ್ಲಿ ಶ್ರೀರಾಮಕೃಷ್ಣರು ಭಗವಂತನಲ್ಲಿ ಶ್ರದ್ಧೆಯುಂಟಾದವನು ಪಾಪ ಕಾರ್ಯ ಮಾಡಿದ್ರೂ ಕೂಡ ಮಹಾಪಾತಕಗಳನ್ನು ಮಾಡಿದ್ರೂ ಕೂಡ ಉದ್ಧಾರವಾಗಬಲ್ಲ ಶ್ರೀಕೃಷ್ಣನೂ ಕೂಡ ಭಗವದ್ಗೀತೆಯಲ್ಲಿ ಇಂಥದ್ದೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ ಸಮ್ಯಗ್ ವ್ಯವಸಿತೋ ಹಿ ಸಹ. ಸರಿಯಾದ ನಿರ್ಧಾರ ಮಾಡಿದ್ದಾನೆ ಅವನು. ಪಾಪಿಯಾಗಿದ್ದರೂ ಕೂಡ ದುರಾಚಾರಿಯಾಗಿದ್ದರೂ ಕೂಡ ಅವನು ಸರಿಯಾದ ನಿರ್ಧಾರ ಮಾಡಿದ್ದಾನೆ. ಏನು? ಇನ್ನು ಮೇಲೆ ನಾನು ಪರಮಾತ್ಮನ ಭಕ್ತನಾಗ್ತೇನೆ, ನನ್ನೆಲ್ಲ ಕೆಟ್ಟ ಕೆಲಸಗಳನ್ನು ನಿಲ್ಲಿಸ್ತೇನೆ, ಭಗವದ್ ಅಭಿಮುಖವಾಗಿ ಮಾತ್ರವೇ ಹೋಗ್ತೇನೆ ಅಂತನ್ನುವ ದೃಢ ನಿರ್ಧಾರ ಮಾಡಿದ್ದಾನೆ, ಒಳ್ಳೆಯ ನಿರ್ಧಾರ ಮಾಡಿದ್ದಾನೆ. ಆದ್ರಿಂದ ಅವನನ್ನ ಸಾಧು ಅಂತ ತಿಳಿಯಬೇಕು. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂತನ್ನುವ ಮಾತು ಶ್ರೀರಾಮಕೃಷ್ಣ ಬಾಯಿಂದ ಅಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಂತಲ್ಲ, ಅದೆಲ್ಲವೂ ಕೂಡ ಇಲ್ಲಿ ಸಾಬೀತಾಗುತ್ತದೆ. ಯಾಕೆಂತಂದ್ರೆ ರಾಮ ಏನ್ ಹೇಳಿದ್ನು, ಕೃಷ್ಣ ಏನ್ ಹೇಳಿದ್ನು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಈಗ ಶ್ರದ್ಧೆಯ ಮಹಿಮೆಯನ್ನ ಕೊಂಡಾಡುವಂತಹ ಒಂದು ಹಾಡನ್ನ ಹಾಡ್ತಾ ಇದ್ದಾರೆ. ನ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನು ಜಪಿಸುತ್ತಿರಲು. ನ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನು ಜಪಿಸುತ್ತಿರಲು. ಮುಕ್ತಿ ದೊರೆಯದೆ ನೀನು ಬಿಡುವಳೇನು ಬಿಡುವಳೇನು ಬಿಡುವಳೇನು. ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನು ಜಪಿಸುತ್ತಿರಲು. ಮುಕ್ತಿ ದೊರೆಯದೆ ನೀನು ಬಿಡುವಳೇನು ಬಿಡುವಳೇನು. ಸ್ತ್ರೀಹತ್ಯ ಪಶುಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯ ಸ್ತ್ರೀಹತ್ಯ ಪಶುಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯ ಇಂತೆಲ್ಲ ಪಾಪಗಳ ಮಾಡಿದ್ದರೂ. ಸ್ತ್ರೀಹತ್ಯ ಪಶುಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯ ಇಂತೆಲ್ಲ ಪಾಪಗಳ ಮಾಡಿದ್ದರೂ ನಿನ್ನ ಶ್ರೀ ಶುಭನಾಮ ನನ್ನ ದೊರಿತವ ನೀಗಿ. ನಿನ್ನ ಶ್ರೀ ಶುಭನಾಮ ನನ್ನ ದೊರಿತವ ನೀಗಿ ಬ್ರಹ್ಮ ಪದವಿಯ ಕಡೆಗೆ ಎತ್ತಬೇನು ಎತ್ತಬೇನು, ನ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನು ಜಪಿಸುತ್ತಿರನು. ಮುಕ್ತಿ ಬಯ್ಯದೆ ನೀನು ಬಿಡುವಳೇನು ಬಿಡುವಳೇನು. ಪರಮಹಂಸರು ಮಾತು ಮುಂದುವರಿಸ್ತಾ ಇದ್ದಾರೆ. ಶ್ರದ್ಧೆ ಮತ್ತು ಭಕ್ತಿ, ಭಕ್ತಿಯಿಂದ ಭಗವಂತನನ್ನ ಸಹಜವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಆತ ಭಾವಕ್ಕೆ ವಶನಾಗ್ತಾನೆ, ಆತ ಭಾವಕ್ಕೆ ವಶನಾಗ್ತಾನೆ. ಭಾವ ನಮ್ಮಲ್ಲಿಯೂ ಕೂಡ ಭಾವಂದರು ಇದ್ದಾರೆ. ಈ ಬಗೆಯ ಭಾವಂದರಲ್ಲ, ಪ್ರೀತಿಯನ್ನು ಹರಿಸುವಂತಹ ಭಾವ. ದ್ವೇಷ ಅದು ಒಂದು ಭಾವ, ಪ್ರೀತಿ ಅದು ಒಂದು ಭಾವ, ಬಗೆ ಬಗೆಯ ಭಾವಗಳೆಲ್ಲ ಇವೆ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಇಡುವಂತಹ ಭಾವ ಒಂದು ಬಗೆ ವಾತ್ಸಲ್ಯ ಭಾವ, ಮಕ್ಕಳು ಕೂಡ ತಂದೆ ತಾಯಿಗಳ ಮೇಲೆ ಇಡತಕ್ಕಂತಹ ಭಾವ, ಗಂಡ ಹೆಂಡಿರ ಭಾವ, ಅಣ್ಣ ತಮ್ಮಂದಿರ ಸೋದರ ಭಾವ, ಅಕ್ಕ ತಂಗಿಯರ ಸೋದರಿ ಭಾವ, ಹೀಗೆ ನಮ್ಮ ಸಂಸಾರದಲ್ಲಿ ಬಗೆ ಬಗೆಯ ಸಂಬಂಧವನ್ನು ಇಟ್ಟುಕೊಂಡು ಆ ಸಂಬಂಧಕ್ಕೆ ತಕ್ಕಂತಹ ಭಾವವನ್ನು ಕೂಡ ಇಟ್ಟಿರ್ತೇವೆ ಅಥವಾ ಇಟ್ಟಿರಬೇಕು. ಅದು ಎಷ್ಟರ ಮಟ್ಟಿಗೆ ಇದೆಯೋ ಇಲ್ವೋ ಅದೆಲ್ಲ ನಿಮಗೇ ಗೊತ್ತಿದೆ. ಸನ್ಯಾಸಿಗಳಾದ ನಮಗೆಲ್ಲ ಅದೆಲ್ಲ ಹೇಗೆ ಗೊತ್ತಾಗಬೇಕು? ಆ ಭಾವ ಸಾಕು ಅಂತ ನಾವು ಭಗವದ್ ಭಾವಕ್ಕೆ ಇಳಿದಿದ್ದೇವೆ. ಯಾತಕ್ಕೆ ಅಂತಂದ್ರೆ ಈ ಭಾವಗಳೆಲ್ಲ ಒಂದಲ್ಲ ಒಂದು ದಿನ ಕೈ ಕೊಡ್ತಕ್ಕಂಥವುಗಳು, ನಿರಾತೆ ಹೊಂದತಕ್ಕಂಥವುಗಳು. ಆದರೆ ಆ ವಿಚಾರ ಬೇರೆ. ಆದರೆ ಸಂಸಾರದಲ್ಲಿ ನಾವು ಈ ಒಂದು ಸಂಸಾರ ಜೀವನದ ಯೋಜನೆ ಯಾತಕ್ಕೋಸ್ಕರ ಮಾಡಿಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು ಅಂತಂದ್ರೆ ಈ ಬಗೆಯ ಭಾವವನ್ನು ವಿಕಾಸ ಮಾಡಿಕೊಳ್ಳೋದಕ್ಕೋಸ್ಕರ. ಇದೇ ಸಂಸಾರದಲ್ಲಿರುವಂತಹ ಯಾವ್ಯಾವ ಭಾವಗಳೆಲ್ಲ ಇವೆಯೋ ಆ ಭಾವಗಳನ್ನು ಹೃತ್ಪೂರ್ವಕವಾಗಿ ನಾವು ಬೆಳೆಸಿಕೊಂಡ ಪಕ್ಷದಲ್ಲಿ ಸಂಸಾರದಲ್ಲಿ ಆನಂದ ಉತ್ಪನ್ನವಾಗುತ್ತೆ. ಎಲ್ಲೆಲ್ಲಿ ಪ್ರೀತಿ ವಿಶ್ವಾಸ ಭಾವ ಇರುತ್ತದೋ ಅಲ್ಲಲ್ಲಿ ಆನಂದ ಉತ್ಪನ್ನ ಆಗುತ್ತೆ. ಆದರೆ ನಾವು ಯಾರ್ಯಾರನ್ನ ಪ್ರೀತಿ ವಿಶ್ವಾಸದಿಂದ ಭಾವಿಸ್ತೇವೋ ಅವರೆಲ್ಲ ನಮಗ್ ಕೈ ಕೊಡ್ತಕ್ಕಂತಹದ್ದು, ನಾವೆಲ್ಲ ಅವ್ರಿಗೆ ಕೈ ಕೊಡ್ತಕ್ಕಂತಹದ್ದು ಅಂತಂದ್ರೆ ಮೃತ್ಯು ವಶರಾಗತಕ್ಕಂತಹ ಒಂದು ಸಂದರ್ಭ ಬರ್ತದೆ. ಶ್ರೀರಾಮಕೃಷ್ಣ ಆಗಲೇ ಹೇಳಿದ್ದಾರೆ ಸಾವಿನ ಮೇಲೆ ಆಗಾಗ ಸ್ಮರಣೆ ಮಾಡಬೇಕು, ಸಾವನ್ನು ಕೂಡ ಸ್ಮರಣೆ ಮಾಡಬೇಕು ಅಂತ. ಅಲ್ಲಿ ನಮ್ಗೆ ಗೊತ್ತಾಗ್ತದೆ ನಾವು ಎಷ್ಟೇ ಅನುರಾಗವನ್ನ ನಮ್ಮವರು ಅನ್ನುವ ವ್ಯಕ್ತಿಗಳ ಮೇಲೆ ಇಟ್ಟ ಪಕ್ಷದಲ್ಲೂ ಕೂಡ ಒಂದಲ್ಲ ಒಂದು ದಿನ ನಾವೇ ಅವರಿಗೆ ಕೈ ಕೊಡ್ತಕ್ಕಂತಹದ್ದು ಅಥವಾ ಒಂದು ದಿನ ಅವರೇ ನಮಗೆ ಕೈ ಕೊಡ್ತಕ್ಕಂತಹದ್ದು ತಪ್ಪಿದ್ದಲ್ಲ. ಈ ರೀತಿಯಲ್ಲಿ ದುಃಖಕ್ಕೆ ಕಾರಣವಾಗ್ತದೆ ಆ ಭಾವ. ಅಂತಹ ಸಂದರ್ಭದಲ್ಲಿ ಮನುಷ್ಯ ಆಲೋಚನೆ ಮಾಡಿ ಮಾಡಿ ಮಾಡಿ ಏನರ್ಥ ಇದಕ್ಕೆಲ್ಲ ಅಂತ ಆಲೋಚನೆ ಮಾಡಿ ಮಾಡಿ ಓಹೋ ಇನ್ಮೇಲೆ ಮನುಷ್ಯರ ಮೇಲೆ ಈ ಭಾವವನ್ನು ಹರಿಸಬಾರದು, ಯಾರು ಶಾಶ್ವತನೋ ಅವನ ಮೇಲೆ ಹರಿಸಬೇಕು ಅಂತನ್ನುವ ತೀರ್ಮಾನಕ್ಕೆ ಬರ್ತಾನೆ. ಅಂತಹ ಭಾವ ಇದೆಯಲ್ಲ ಅದು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಡುತ್ತದೆ ಅಂತನೋ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಹಳ ವರ್ಷ ಧ್ಯಾನ ಮಾಡುವವರನ್ನ ನಾವು ನೋಡ್ತೇವೆ, ಬಹಳ ವರ್ಷ ಜಪ ಮಾಡುವವರನ್ನ ನೋಡ್ತೇವೆ, ಬಹಳ ವರ್ಷ ತಪಸ್ಸನ್ನು ಮಾಡುವವರನ್ನು ನೋಡ್ತೇವೆ. ಆದರೆ ಭಗವದ್ ಭಾವ ಅವರ ಹೃದಯದಲ್ಲಿ ಜಾಗೃತಗೊಂಡು ಅವರು ಆನಂದ ಮೂರ್ತಿಗಳಾದದ್ದನ್ನು ಮಾತ್ರ ನಾವು ನೋಡಿರೋದಿಲ್ಲ. ಕಾರಣ ನಾನು ಧ್ಯಾನ ಮಾಡುವವನು ಅನ್ನುವ ಈ ಭಾವವೇ ವಿನಃ ನಾನು ಈ ಧ್ಯಾನದ ಮೂಲಕ ಪರಮಾತ್ಮನನ್ನು ಪ್ರೀತಿಸ್ತಾ ಇದ್ದೇನೆ ಅನ್ನುವ ಈ ಭಾವ ಇಲ್ಲ. ನಾನು ಜಪ ಮಾಡ್ತಾ ಇದ್ದೇನೆ, ಇಷ್ಟು ಸಂಖ್ಯೆಯ ಜಪ ಮಾಡ್ತಾ ಇದ್ದೇನೆ, ನಾನು ಯಾರಿಗೆ ಕಡಿಮೆ ಅಂತನ್ನುವ ಈ ಭಾವವೇ ವಿನಃ ತನ್ನ ಮೇಲಿನ ಭಾವವೇ ವಿನಃ ಈ ಜಪದ ಮೂಲಕ ನಾನು ಪರಮಾತ್ಮನನ್ನೇ ನನ್ನ ಹೃದಯ ಮಂದಿರದಲ್ಲಿ ಕಟ್ಟಿ ಹಾಕ್ತಾ ಇದ್ದೇನೆ, ಪರಮಾತ್ಮನನ್ನು ನನ್ನವನನ್ನಾಗಿಸಿಕೊಳ್ತಾ ಇದ್ದೇನೆ ಅಂತನ್ನುವ ಈ ಭಾವ ಇಲ್ಲ. ತಪಸ್ಸು ಮಾಡ್ತಾ ಇದ್ದೇನೆ, ಎಲ್ಲರಿಂದ ಕೂಡ ಹೊಗಳಿಸಿಕೊಡ್ತಾ ಇದ್ದೇನೆ, ಮಹಾ ತಪಸ್ವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಜನರಿಗೆ ಈಗೀಗ ಅರ್ಥ ಆಗ್ತಾ ಇದೆ ನನ್ನ ಮಹಿಮೆ, ನಾನಿಂತಹ ತಪಸ್ವಿ ಅಂತ ಅಂತ ಈ ಭಾವನೆಯೇ ಇರುತ್ತದೆ ವಿನಃ ನಾನು ತಪಸ್ಸು ಮಾಡಿದ್ದು ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅಂತನ್ನುವ ಪರಮಾತ್ಮನ ಪ್ರೀತ್ಯರ್ಥವಾಗಿ ಅಂತನ್ನುವ ಈ ಭಾವನೆ ಅಲ್ಲಿ ಇಳಿದಿರುವುದರಿಂದಲೇನೆ ಸಾಕ್ಷಾತ್ಕಾರ ಅಲ್ಲಿ ಇಲ್ಲ. ಈ ಧ್ಯಾನ ಜಪ ತಪ ಇವೆಲ್ಲದರ ಹಿನ್ನೆಲೆಯಲ್ಲಿ ಮುನ್ನೆಲೆಯಲ್ಲಿ ಎಲ್ಲೆಲ್ಲೂ ಈ ಭಾವ ಅಂತನ್ನೋದನ್ನು ತುಂಬಿದಾಗ ಭಗವಂತನ ಸಾಕ್ಷಾತ್ಕಾರ ಸುಲಭ ಅನ್ನುವ ಕಾರಣದಿಂದ ಹೇಳ್ತಾ ಇದ್ದಾರೆ. ಆತ ಭಾವಕ್ಕೆ ವಶನಾಗುತ್ತಾನೆ ಹೀಗೆ ಅಂತ ಹೇಳಿ ತಕ್ಷಣ ಇನ್ನೊಂದು ಹಾಡನ್ನ ಹೇಳ್ತಾರೆ. ಆ ಈಶ್ವರಚಂದ್ರ ವಿದ್ಯಾಸಾಗರ್ನ ಮುಖದಲ್ಲಿ ಅದೇನು ಕಳೆ ಇದೆಯೋ ಅವನನ್ನು ಕಂಡಾಗ ಶ್ರೀರಾಮಕೃಷ್ಣಿಗೆ ಹಾಡು ಹೇಳೋಣ, ಆಧ್ಯಾತ್ಮಿಕ ತತ್ವದ ರಹಸ್ಯವನ್ನೆಲ್ಲ ಹೇಳೋಣ ಅಂತ ಅನಿಸ್ತಾ ಇದೆ. ಹೇಳ್ತಾ ಇದ್ದಾರೆ ಹಾಡು. ದೇವ ದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ, ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ, ಈಗ ಮೋದೆಯ ನೀತ ಕೋಣಿಯೊಳಲೆವ ಮರುಳನ ತೆರನಿದೆ, ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದಿವ್ಯ ಪ್ರೇಮಕ್ಕೆ ದೊರೆವನವನು ಶ್ರದ್ಧೆಗಲ್ಲದೆವನಿಯನು, ದಿವ್ಯ ಪ್ರೇಮಕ್ಕೆ ದೊರೆವನವನು ಶ್ರದ್ಧೆಗಲ್ಲದೆವನಿಯನು, ವೇದ ಶಾಸ್ತ್ರ ಪುರಾಣ ದರ್ಶನದಾಚೆಗೆ ನಿಂತಿರುವನು, ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ, ಭಕ್ತಿ ಕೊಲಿಯುವ ಹೃದಯದಮೃತಾನಂದ ರೂಪನು ಎಂಬರು, ಭಕ್ತಿ ಕೊಲಿಯುವ ಹೃದಯದಮೃತಾನಂದ ರೂಪನು ಎಂಬರು, ಇದನರಿತೆ ಆಯೋಗಿ ವರ್ಯರು ಯುಗ ಯುಗವು ತಪಗೈದರು, ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ, ಭಕ್ತಿ ಎಚ್ಚರಗೊಳ್ಳಲು ಎದೆಯಲಿ ಅವನೇ ನಿನ್ನನು ಸೆಳೆವನು, ಭಕ್ತಿ ಎಚ್ಚರಗೊಳ್ಳಲು ಎದೆಯಲಿ ಅವನೇ ನಿನ್ನನು ಸೆಳೆವನು, ಈ ರಹಸ್ಯವ ಜಗದ ಸಂತೆಯ ಜನಸಮೂಹಕ್ಕೆ ತಿಳಿಸೆನು, ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ, ಶ್ರೀ ಪ್ರಸಾದನು ನುಡಿವ ನೀತೆರ ಮಾತೃ ಭಾವದಿ ನೆನೆವೆನು, ಶ್ರೀ ಪ್ರಸಾದನು ನುಡಿವ ನೀತೆ ತೇರ ಮಾತೃಭಾವದಿ ನೆನೆವೇನು ನನ್ನ ಸೂಚನೆ ಅರಿತು ನೀವೆ ತಿಳಿರಾತನ ನಿಜವನು ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ ಮನ ತೊಳಲಿದೆ ಬಳಲಿದೆ ಆ ದೇವರ ದರ್ಶನ ಮಾಡೋದಕ್ಕಾಗಿ ಆದರೆ ಯಾವ ಭಾವದಿಂದ ತೊಳಲುತ್ತಾ ಇದೆ ಶ್ರೀ ಪ್ರಸಾದನು ನುಡಿಯುವ ನೀತರ ಮಾತೃಭಾವದಿ ನೆನೆವೇನು ನನ್ನ ಸೂಚನೆ ಅರಿತು ನೀವೇ ತಿಳಿಯಿರಿ ಆತನ ನಿಜವನು ಮಾತೃಭಾವ ಪಿತೃಭಾವ ಸಖ ಭಾವ ಮಧುರ ಭಾವ ಭಗವಂತನನ್ನ ಪತಿ ಅಂತ ತಿಳಿದು ಆರಾಧಿಸುವಂತಹ ಭಾವ ಇಂತಹ ದಿವ್ಯವಾದ ಭಾವಗಳೆಲ್ಲ ಇವೆ. ಇಲ್ಲಿ ರಾಮಪ್ರಸಾದ ಅಂತನ್ನುವ ಭಕ್ತ ಹೇಳಿದ ಹಾಡನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ರಾಮಪ್ರಸಾದ ಕಾಳಿಯ ಭಕ್ತ, ಪರಮಾದ್ಭುತ ಭಕ್ತ. ಅವನದ್ದೇ ಒಂದು ದೊಡ್ಡ ಕತೆ. ಕಾಳಿಯವನಿಗೆ ಅಂತಹ ಸಾಕ್ಷಾತ್ಕಾರವನ್ನ ಕೊಟ್ಟಿದ್ಲು. ಅವನು ಯಾವ ರೀತಿಯಲ್ಲಿ ನೆನೆದ? ತಾಯಿ ಭಾವದಿಂದ, ಮಾತೃಭಾವದಿಂದ. ಭಗವಂತ ಯಾರು? ಪರಬ್ರಹ್ಮ ವಸ್ತು, ಚೈತನ್ಯ, ಅಖಂಡ ಸಚಿದಾನಂದ. ಅವನಿಗೆ ಯಾವ ರೂಪವೂ ಇಲ್ಲ, ಅವನಿಗೆ ಯಾವ ಹೆಸರೂ ಇಲ್ಲ. ಆದರೆ ಅವನು ಯಾವುದಾದ್ರೂ ಒಂದು ಭಾವಕ್ಕೆ ಒಳಗಾಗುವವನು, ಯಾವುದಾದ್ರೂ ಒಂದು ರೂಪಕ್ಕೆ ಕಟ್ಟು ಬೀಳುವವನು. ಇದನ್ನ ನಾವು ಅವನ ಸೂಚನೆಯಿಂದ ಅರಿತುಕೊಳ್ಳಬೇಕು. ಆದರೆ ಆ ರಾಮಪ್ರಸಾದ ಹೇಳ್ತಾನೆ, ಈ ರಹಸ್ಯವನ್ನ ಜಗದ ಸಂತೆಯ ಜನಸಮೂಹಕ್ಕೆ ತಿಳಿಸೇನು. ಸಂತೆ, ಜಗತ್ತು ಒಂದು ಸಂತೆ. ಆ ಸಂತೆಯಲ್ಲಿ ಅವರಿಗೆ ಏನ್ ಬೇಕಾಗಿದೆ? ದೇವರು ಬೇಕಾಗಿದೆ. ಏನು? ಮೆಣಸಿನಕಾಯಿ, ಬೇಳೆ, ಅಕ್ಕಿ, ಜೀವನೋಪಯೋಗಿ ವಸ್ತುಗಳು. ಪರಮಾತ್ಮ ಬೇಕು ಅಂತ ಆ ಸಂತೆಯಲ್ಲಿ ಕೇಳುವವರಿದ್ದಾರೇನು? ಅಂತಹ ಸಂತೆಯ ಮಂದಿಗೆ ಈ ರಹಸ್ಯವನ್ನು ನಾನು ಹೇಳಿ ದಂಡ ಮಾಡೋದಿಲ್ಲ ಅಂತ ಹೇಳಿದ. ಆದರೂ ಕೂಡ ಈ ಹಾಡು ಅಚ್ಚಾಗಿ ಸಂತೆ ಕಟ್ಟಿಯಲ್ಲಿ ಮಾರಲ್ಪಡ್ತಾ ಇದೆ. ತನ್ಮೂಲಕ ಎಲ್ರಿಗೂ ಸಿಗ್ತಾ ಇದೆ ಅದು. ರಾಮಪ್ರಸಾದ ಗುಟ್ಟಾಗಿ ಇಡ್ಲೇ ಇಲ್ವಲ್ಲ ಹಾಗಾದ್ರೆ? ಅದಕ್ಕೆ ನಾನೊಂದು ಮಾತು ಹೇಳ್ತಾ ಇರ್ತೇನೆ. ಪರಮ ರಹಸ್ಯವನ್ನ ಸಾರ್ವಜನಿಕವಾಗಿ ಹೇಳಿದರೂ ಕೂಡ ಅದು ರಹಸ್ಯವಾಗಿಯೇ ಉಳಿತದೆ. ಯಾತಕ್ಕೆ ಅಂತಂದ್ರೆ ಅದು ಅರ್ಥವೇ ಆಗಿರೋದಿಲ್ಲ. ಅಜ್ಞಾನ ಅಷ್ಟು ದಟ್ಟವಾಗಿ ನಮ್ಮ ಮನಸ್ಸಲ್ಲಿ ಇರುವಾಗ ಸೂಕ್ಷ್ಮ ತತ್ವಗಳು ಹೇಗೆ ಅರ್ಥವಾಗುತ್ತವೆ? ಅಜ್ಞಾನದ ಪ್ರಥಮ ಲಕ್ಷಣ ಏನು? ನಿದ್ರೆ, ಆಲಸ್ಯ, ಸೋಮಾರಿತನ. ತಮೋಗುಣದ ಪ್ರಧಾನ ಲಕ್ಷಣ. ಹೀಗೆ ಜನ್ಮಾಂತರದ ನಿದ್ರೆ ನಮ್ಮನ್ನ ಆವರಿಸಿಕೊಂಡಿರುವಾಗ ಸಂತರ, ಮಹಾಂತರ, ಅವತಾರ ಪುರುಷರ ಸೂಕ್ಷ್ಮವಾದಂತಹ ವಿಚಾರಧಾರೆ ನಮ್ಮ ಅಂತರಂಗಕ್ಕೆ ಅರಿವಾಗುವ ಬಗೆ ಹೇಗೆ? ಅದಕ್ಕೋಸ್ಕರವೇ ಎಂಥ ರಹಸ್ಯವನ್ನು ಜನಜಂಗುಳಿಯ ಮುಂದೆ ಸಾರಿದರೂ ಕೂಡ ಅದು ರಹಸ್ಯವಾಗಿಯೇ ಉಳಿತದೆ. ಮಹತ್ತರವಾದಂತಹ ಯೋಗ ಕಾಲಕ್ರಮದಲ್ಲಿ ನಾಶವಾಯಿತು ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದು ನಾನೇ ಬೋಧಿಸಿದಂತಹ ಯೋಗ. ಹಿಂದೆ ಸೂರ್ಯನಿಗೆ ನಾನೇ ಬೋಧಿಸಿದ್ದು, ಆದರೆ ಮಹತ್ತಾದ ಕಾಲವಶದಿಂದ ಅದು ನಾಶವಾಯಿತು. ಅದನ್ನ ಶ್ರೀ ಶಂಕರಾಚಾರ್ಯರು ವ್ಯಾಖ್ಯೆ ಮಾಡ್ತಾ ಹೇಳ್ತಾರೆ, ದುರ್ಬಲರು ಅಜಿತೇಂದ್ರಿಯರು ಆದವರ ಕೈಗೆ ಈ ಯೋಗ ಸಿಕ್ಕಿ ಅದು ಹಾಳಾಯಿತು. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಕಠೋಪನಿಷತ್ತು ಹೇಳಿತು. ಹೀಗೆ ಅದ್ಭುತವಾದಂತಹ ಶಕ್ತಿ ಬೇಕಾಗುತ್ತದೆ. ಅದಕ್ಕೋಸ್ಕರವೇ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತನ್ನುವ ಮಾತೊಂದು ಪ್ರಚಲಿತವಾಗಿದೆ. ಉಪನಿಷತ್ ಕಾಲದಿಂದ ಬಂದಿದೆ ಅದು. ಈ ಬ್ರಹ್ಮಚರ್ಯ ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಉಡಾಫೆ ಮಾತನಾಡ್ತಾರೆ. ಎಲ್ಲರೂ ಕೂಡ ಸುಖವಾಗಿ ಬದುಕಿಲ್ವೇ? 10 ಮಕ್ಕಳ ತಂದೆ ಆದರೂ ಕೂಡ ಸುಖವಾಗಿ ಜೀವನವನ್ನು ನಡೆಸ್ತಾ ಇಲ್ವೇ ಅಂತನ್ನುವ ಪ್ರಶ್ನೆ. ಜೀವನ ನಡೆಸಬಹುದು, ಅದು ಒಂದು ಪ್ರಾಣಿಯೂ ಕೂಡ ನಡೆಸ್ತದೆ, ಒಂದು ಹಕ್ಕಿ ಕೂಡ ನಡೆಸ್ತದೆ. ಜೀವನ ನಡೆಸುವಂತಹದ್ದಕ್ಕೆ ಈ ಒಂದು ಲೈಂಗಿಕ ಜೀವನ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ. ಇದು ಭಗವಂತ ಇಟ್ಟಂತಹ ಸಹಜ ವ್ಯವಸ್ಥೆ. ಆದರೆ ಆಧ್ಯಾತ್ಮಿಕ ರಹಸ್ಯವನ್ನು ಅರಿಯಬೇಕಾದ್ರೆ ತಲೆಯ ಹಿಂದ್ಗಡೆ ಮೇಧಾನಾಡಿ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಬೇಕಾಗುತ್ತೆ. ಆ ಮೇಧಾನಾಡಿ ಜಾಗೃತವಾಗಬೇಕಾದ್ರೆ ಅಖಂಡ ಬ್ರಹ್ಮಚರ್ಯ ಬೇಕು. ಕೆಳಗಡೆ ಹರಿದು ಹೋಗುವಂತಹ ಶಕ್ತಿ ಊರ್ಧ್ವಗಾಮಿಯಾಗಿ ಹರಿಯಬೇಕು. ಸುಮ್ಮನೆ ಬ್ರಹ್ಮಚರ್ಯದ ಮಾತನ್ನು ಹೇಳಿದ್ರೇನು? ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ? ಅದಕ್ಕೋಸ್ಕರವೇ ರಹಸ್ಯವಾಗಿಯೇ ಉಳಿತದೆ ಅದು. ಕೇಳೋದಕ್ಕೇನೋ ಸ್ವಾರಸ್ಯವಾಗಿರುತ್ತದೆ. ಊರ್ಧ್ವರೇತಸ್ವಿ ತೇಜಸ್ಸು ಓಜಸ್ಸು ಬ್ರಹ್ಮ ತೇಜ ಕ್ಷಾತ್ರವೀರ್ಯ ಬಗೆ ಬಗೆಯ ಮಾತುಗಳನ್ನು ಕೇಳುವುದಕ್ಕೆ ರಂಗು ವಿರಂಗಾಗಿರುತ್ತದೆ, ಅದ್ಭುತವಾಗಿರುತ್ತೆ. ಆದರೆ ಅದನ್ನು ನಮ್ಮ ಜೀವನದಲ್ಲಿ ತಂದುಕೊಂಡು ಜಾಗೃತಗೊಳಿಸುವ ಕಡೆಗೆ ಸಾಕಷ್ಟು ಗಮನ ಕೊಡಬೇಕು. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಎಷ್ಟೊಂದು ಶಕ್ತಿ ಬೇಕಾಗ್ತದೋ ಆ ಶಕ್ತಿಯನ್ನು ಸಂಗ್ರಹಿಸಬೇಕಾಗ್ತದೆ. ನಮ್ಮ ನೋಟದ ಮೂಲಕ ಶಕ್ತಿ ಹ್ರಾಸವಾಗುತ್ತದೆ, ನಮ್ಮ ಮಾತಿನ ಮೂಲಕ ಶಕ್ತಿ ಹ್ರಾಸವಾಗುತ್ತದೆ, ನಮ್ಮ ಪಂಚೇಂದ್ರಿಯಗಳ ಮೂಲಕವೂ ಶಕ್ತಿ ನಿರಂತರವಾಗಿ ಹ್ರಾಸವಾಗುತ್ತಾ ಇದೆ. ಯೋಗಿಗಳು ಇದನ್ನ ಅರಿತು ಆ ಪಂಚೇಂದ್ರಿಯಗಳನ್ನು ಒಳಮುಖವಾಗಿ ತಿರುಗಿಸಿ ತನ್ನ ಮೂಲಕ ವ್ಯರ್ಥವಾಗ್ತಾ ಇದ್ದಂತಹ ಶಕ್ತಿಯನ್ನ ಏಕತ್ರಗೊಳಿಸಿ ಆ ಶಕ್ತಿಯಿಂದ ಶಕ್ತಿ ಸ್ವರೂಪನಾದ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಯತ್ನದಲ್ಲಿ ನಿರತರಾದರು. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ್ತ ಚಕ್ಷುರ ಅಮೃತತ್ವಮಿಚ್ಚನ್. ಅಂತರಂಗದಲ್ಲೇ ಕಾಲಕಾಲದಿಂದ ಜನ್ಮ ಜನ್ಮಗಳಿಂದ ಇರುವಂತಹ ಆ ಅಮೃತತ್ವವನ್ನು ಪಡೆಯುವ ಉದ್ದೇಶದಿಂದ ಅವನು ಒಳಗಡೆ ತಿರುಗಿಕೊಳ್ಳಬೇಕಾಗುತ್ತದೆ. ಇಂದ್ರಿಯಗಳೆಲ್ಲ ಹೊರಮುಖವಾಗಿ ಇರುವುದರಿಂದ ಅವನು ಹೊರಗಡೆ ಮಾತ್ರ ನೋಡಬಲ್ಲ, ನೋಡಿ ನಲಿದಾಡಬಲ್ಲ, ನಲಿದು ದಣಿಯಬಲ್ಲ, ದಣಿದು ನಿದ್ರಿಸಬಲ್ಲ. ಹೊರಗಡೆ ಇದನ್ನು ನೋಡಿ ಯಾರೂ ಕೂಡ ಅಮೃತತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಆ ಪಂಚೇಂದ್ರಿಯಗಳ ಓಟವನ್ನು ಒಳಗಡೆ ಕಲಿಸಬೇಕಾಗುತ್ತದೆ. ಕಶ್ಚಿತ್ ಧೀರ, ಯಾವನೋ ಒಬ್ಬ ಧೀರ ಅಂದ್ರೆ ವಿವೇಕಿ ಅಂತ ಅರ್ಥ, ಅವನು ಮಾತ್ರವೇ ಈ ಹೊರಗಡೆಯ ಓಟವನ್ನು ಒಳಗಡೆ ಕಲಿಸಿ ಅಲ್ಲಿ ಅವನು ಅಮೃತತ್ವವನ್ನು ಪಡೆದ, ಅಮೃತತ್ವವನ್ನು ಪಡಿತಾನೆ ಅನ್ನುವ ಮಾತನ್ನ ಕಠೋಪನಿಷತ್ತು ಹೇಳುತ್ತದೆ. ಅದಕ್ಕೋಸ್ಕರವೇ ನಾನದನ್ನ ಇಲ್ಲಿ ಹೇಳಿದೆ. ರಾಮಪ್ರಸಾದ ಏನ್ ಹೇಳ್ದ, ಈ ರಹಸ್ಯವ ಜಗದ ಸಂತೆಯ ಜನ ಸಮೂಹಕ್ಕೆ ತಿಳಿಸೆನು ಅಂತ ಹೇಳಿದ್ರು ಕೂಡ ತಿಳಿಸಿದ್ದಾನೆ ಅವನು. ತಿಳಿಸಿದ್ರೂ ಕೂಡ ಅದು ಅರಿಯದೆ ಉಳಿಯಲ್ಪಟ್ಟಿದೆ. ಹಾಗೆಯೇ ಎಷ್ಟು ಕೇಳಿದರೂ ಕೂಡ ಅದು ಅರ್ಥವಾಗದೆ ಅದು ಏನದು ಅಂತನ್ನುವ ಪ್ರಶ್ನೆ ಹಾಗೆಯೇ ಉಳಿತದೆ. ಇದಕ್ಕೆಲ್ಲ ಕಾರಣ ಏನು? ಹೃದಯದ ಅಶುದ್ಧಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಸೂಯೆ, ಅಹಂಕಾರ, ಸ್ವಾರ್ಥ, ಇಂಥವುಗಳೆಲ್ಲವೂ ಕೂಡ ಆಧ್ಯಾತ್ಮಿಕದ ಸೂಕ್ಷ್ಮ ತತ್ವಗಳನ್ನು ಅರಿಯುವುದಕ್ಕೆ ಬಿಡ್ತಾ ಇಲ್ಲ. ಮನಸ್ಸನ್ನು ತಬ್ಬಿಬ್ಬಾಗಿಸಿ ರಹಸ್ಯವನ್ನು ಕೊನೆಯ ಬಾರಿಗೂ ನಮ್ಮ ಪಾಲಿಗೆ ರಹಸ್ಯವಾಗಿಯೇ ಇಟ್ಬಿಡುತ್ತವೆ ಇವುಗಳು. ಆದ್ರಿಂದಲೇನೇನೆ ಎಚ್ಚರ, ಸಾಧು ಸಾವಧಾನ್, ಸಾಧು ಸಾವಧಾನ್, ಎಚ್ಚರ ಎಚ್ಚರ ಎಚ್ಚರ. ಆಲೋಚನೆ ಮಾಡಿ ನೋಡಿ, ಒಬ್ಬನಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಭಯಂಕರವಾದಂತಹ ಹೃದಯಾಘಾತವಾಯಿತು ಅಂತ ಹೇಳಿದ್ರೆ ವೈದ್ಯರು ಅವನಿಗೆ ಮೊದಲು ಕೊಡತಕ್ಕಂತಹ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ ಇಂಟೆನ್ಸಿವ್ ಕೇರ್, ಸ್ಪೆಷಲ್ ವಾರ್ಡ್. ಬಹಳ ಎಚ್ಚರದ ಗಮನ ಕೊಡ್ತಾರೆ, ಎಚ್ಚರದಿಂದ ಗಮನ ಕೊಡ್ತಾರೆ. ಯಾರು ಅಲ್ಲಿಗೆ ಬರಬಾರದು ಅಂತ ತಾಕೀತ್ ಮಾಡಿಬಿಡ್ತಾರೆ. ಯಾರು ಬರಬಾರದು ಅಂದ್ರೆ ಯಾರು? ಸ್ವಂತ ಹೆಂಡತಿ ಮಕ್ಕಳು ಕೂಡ ಅಲ್ಲಿಗೆ ಬರಬಾರದು ಅಂತ ಹೇಳ್ತಾರೆ. ಅಯ್ಯೋ ನಮ್ಮ ಯಜಮಾನರು, ನಮ್ಮ ಯಜಮಾನರನ್ನ ನಾನು ನೋಡಿದೆ. ಡಾಕ್ಟರ್ ಆಗ ಯಮಸ್ವರೂಪರಾಗಿ ನಿಂತು ಬಿಡ್ತಾರೆ. ನಿಮ್ಗೆ ಯಜಮಾನರು ಬೇಕಾಗಿದ್ರೆ ನೀವು ಹೊರಗಡೆನೆ ಇರಬೇಕು, ಎಲ್ಲಿದ್ರು ಹೋಗ್ತಾರೆ ಅವರು ಹೊರಗಡೆ. ಮಹತ್ತರವಾದ ಶಕ್ತಿ ಹ್ರಾಸವಾಗಿ ಬಿಟ್ಟಿರುತ್ತದೆ ಆ ಹೃದಯಾಘಾತದಿಂದಾಗಿ. ಆ ಶಕ್ತಿಯನ್ನ ಮೆಲ್ಲಗೆ ಸಂಗ್ರಹಿಸಬೇಕಾಗಿದೆ, ಶೇಖರಿಸಬೇಕಾಗಿದೆ. ಅದಕ್ಕೆ ವಿಶ್ರಾಂತಿ ಕೊಡಬೇಕು. ವಿಶ್ರಾಂತಿ ಕೊಟ್ಟಾಗ ಅದೇ ಜೀವದ ಒಳಗಡೆ ಇರುವಂತ ಆತ್ಮ ಮೆಲ್ಲನೆ ಹೊರಹರಿದು ಅದನ್ನ ಮತ್ತೆ ಶಕ್ತಿಶಾಲಿಯಾಗಿಸಿ ಹೊರಕಳಿಸ್ತದೆ. ವೈದ್ಯರು ಔಷಧ ಕೊಡುವ ಕೆಲಸ ಕೇವಲ 25 ಭಾಗ, ಉಳಿದ 75 ಭಾಗವನ್ನ ಆ ಆತ್ಮ ಮಾಡ್ತದೆ. ಅದಕ್ಕೆ ಅವಕಾಶ ಕೊಡಬೇಕು, ಗಲಿಬಿಲಿ ಮಾಡಬಾರದು. ಶಕ್ತಿ ಹ್ರಾಸವಾಗುವುದಕ್ಕೆ ಯಾವ್ಯಾವ ಅವಕಾಶ ಇದೆಯೋ ಅದನ್ನೆಲ್ಲ ನಿವಾರಿಸಿಕೊಳ್ಬೇಕು. ಹಾಗೇನೇ ನಮಗೆ ಪ್ರಾಪಂಚಿಕವಾದಂತಹ ಜೀವನವನ್ನು ನಡೆಸಿ ನಡೆಸಿ ನಡೆಸಿ ನಡೆಸಿ ನಡೆಸಿ ನಮ್ಮ ಶಕ್ತಿಯೆಲ್ಲ ಹ್ರಾಸವಾಗಿದೆ. ಅಲ್ಲಿ ಓಡಿ ಇಲ್ಲಿ ಓಡಿ, ಅಲ್ಲಿ ಮೂಗು ಹಾಕಿ ಅಲ್ಲಿ ಒಂದು ತಿಂದು, ಆ ಮೂಗು ಚಪ್ಪಟಿಯಾಗಿ ಇನ್ನೊಂದು ಕಡೆ ಬಾಯಿ ಹಾಕಿ ಅಲ್ಲಿ ಹಲ್ಲು ಮರುದ್ಕೊಂಡು, ನಾವು ಮೂಗು ಹಾಕದೇ ಇರುವಂತಹ ಜಾಗವೇ ಇಲ್ಲ. ಅನವಶ್ಯಕವಾದ ಕುತೂಹಲದಿಂದ ಕೂಡಿ ಹತ್ತಾರು ಕಡೆ ಗಮನ ಹರಿಸಿ ಶಕ್ತಿಯನ್ನ ಹ್ರಾಸ ಮಾಡಿಕೊಂಡಿದ್ದೇವೆ. ಆದ್ರಿಂದ ನಮಗೆ ಸೂಕ್ಷ್ಮ ತತ್ವಗಳನ್ನು ಬಹಳ ಕಾಲ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕೆ ಧಾರಣೆ ಧಾರಣೆ ಅಂತ ಹೇಳ್ತಾರೆ, ಆ ಧಾರಣೆ ಮಾಡೋಕ್ಕೆ ಶಕ್ತಿಯೇ ಇಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಆಮೇಲೆ ಧ್ಯಾನ. ಧಾರಣವೇ ಇಲ್ಲ, ತಲೆ ಖಾಲಿ, ಹೃದಯ ಖಾಲಿ ಆಗಿರುವಾಗ ಅಂತ ಮಹತ್ತರವಾದ ತತ್ವವನ್ನ ಕುರಿತಾಗಿ ಧ್ಯಾನ ಮಾಡೋದು ಹೇಗೆ, ಚಿಂತಿಸುವುದು ಹೇಗೆ, ಆಲೋಚಿಸುವುದು ಹೇಗೆ? ಅದಕ್ಕೋಸ್ಕರವೇ ಈ ಮಾತನ್ನ ಸಾಂದರ್ಭಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಶಕ್ತಿಯನ್ನ ಯಾವುದೇ ಬಗೆಯಿಂದಲೂ ಕಳೆದುಕೊಳ್ಳದಂತೆ ಎಚ್ಚರವಾಗಿರಬೇಕು. ಹೇಗೆ ಲೋಭಿ ಒಂದೊಂದು ಕಾಸನ್ನು ಕೂಡ ಎಚ್ಚರದಿಂದ ರಕ್ಷಿಸಿಕೊಳ್ತಾನೋ, ಹಾಗೆ ಯೋಗಿ ತನ್ನ ಶಾರೀರಿಕ ಮಾನಸಿಕ ಶಕ್ತಿಯನ್ನ ಸಂಪೂರ್ಣ ಕಾಪಾಡಿಕೊಳ್ತಾ ಇರ್ತಾನೆ. ಆ ಮೂಲಕ ನಾವು ಸೂಕ್ಷ್ಮ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಈ ಹಾಡನ್ನ ಹೇಳ್ತಾರೆ. ಭಾವ ನಮಗೆ ಚಿರಪರಿಚಿತವಾದಂತಹ ಭಾವ, ಅದನ್ನ ಭಗವಂತನ ಕಡೆಗೆ ಹರಿಸಿ ಅವನನ್ನ ನಾವು ಪಡೆಯಬಹುದು ಅಂತ ಈ ಹಾಡನ್ನು ಹಾಡಿದರು. ಹಾಡನ್ನು ಹಾಡ್ತಾ ಇದ್ದ ಹಾಗೆ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಈ ಹಾಡನ್ನು ನಾವು ಕೇಳಿದ್ರು, ನಾವು ಸಮಾಧಿಸ್ಥರಾಗಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಉಪನ್ಯಾಸ ಮುಗಿಲಿಲ್ಲ ಇನ್ನು. ಸಕಾಲ ಬರ್ದೇನೇನೆ ನಾವು ಸಮಾಧಿಗೆ ಹೋಗೋದೆ ಅಷ್ಟೇ. ಶ್ರೀರಾಮಕೃಷ್ಣ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ, ಕೈ ಮುಗಿದುಕೊಂಡಿದ್ದಾರೆ, ದೇಹ ನೆಟ್ಟಿಗೆ ಸ್ಥಿರವಾಗಿ ಕುಳಿತಿದೆ, ನೇತ್ರಗಳೆರಡು ಸ್ಪಂದಹೀನವಾಗಿವೆ. ಆ ಬೆಂಚಿನ ಮೇಲೆ ಪಶ್ಚಿಮಾಭಿಮುಖರಾಗಿ ಕುಳಿತು ಕಾಲನ್ನ ಕೆಳಗಡೆ ಬಿಟ್ಟುಕೊಂಡಿದ್ದಾರೆ. ಎಲ್ಲರೂ ಕತ್ತು ಎತ್ತಿ ಈ ಅದ್ಭುತ ಅವಸ್ಥೆಯನ್ನು ನೋಡ್ತಾ ಇದ್ದಾರೆ. ಪಂಡಿತ ವಿದ್ಯಾಸಾಗರ ಸ್ತಬ್ಧನಾಗಿ ಏಕದೃಷ್ಟಿಯಿಂದ ತದೇಕಚಿತ್ತನಾಗಿ ಶ್ರೀರಾಮಕೃಷ್ಣರನ್ನೇ ನೋಡ್ತಾ ಇದ್ದಾನೆ. ಪರಮಹಂಸರು ಈಗ ಮೆಲ್ಲಗೆ ಪ್ರಕೃತಿಸ್ಥರಾಗಿದ್ದಾರೆ. ದೀರ್ಘ ನಿಶ್ವಾಸ ಬಿಟ್ಟು ನಸು ನಗೆ ನಗುತ್ತಾ ಹೇಳ್ತಾ ಇದ್ದಾರೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಭಾವಭಕ್ತಿ ಬೇಕು, ಅಂದ್ರೆ ಆತನನ್ನ ಪ್ರೀತಿಸಬೇಕು. ಬ್ರಹ್ಮವನ್ನೇ ತಾಯಿ ಅಂತ ಕರೀತಾನೆ ರಾಮಪ್ರಸಾದ. ಶ್ರೀಪ್ರಸಾದನು ನುಡಿಯುವ ನೀತರ ಮಾತೃಭಾವದಿ ನೆನೆವೆನು, ಈ ರಹಸ್ಯವ ಜಗದ ಸಂತೆಯ ಜನದ ಜಂಗುಳಿ ದೊರೆಯೇನು. ಭಗವಂತನ ಸ್ವರೂಪವನ್ನು ಊಹಿಸುವಂತೆ ರಾಮಪ್ರಸಾದ ತನ್ನ ಮನಸ್ಸಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ವೇದದಲ್ಲಿ ಯಾವುದನ್ನ ಬ್ರಹ್ಮ ಅಂತ ಕರೀತಾರೋ ಅದನ್ನೇ ತಾಯಿ ಎಂಬುದಾಗಿ ಕರೀತಾ ಇರುವುದನ್ನ ಈ ಮನಸ್ಸು ಅರಿತುಕೊಳ್ಳಬೇಕು ಅನ್ನೋದಾಗಿ ಆತ ಇಚ್ಛಿಸಿದ್ದಾನೆ. ಯಾರು ನಿರ್ಗುಣನೋ ಆತನೇ ಸಗುಣ, ಯಾರು ಬ್ರಹ್ಮನೋ ಆತನೇ ಶಕ್ತಿ. ಭಗವಂತ ನಿಷ್ಕ್ರಿಯ ಅಂತನ್ನುವ ಬೋಧಿಯಾದಾಗ ಆತನನ್ನ ಬ್ರಹ್ಮ ಅಂತ ಕರೀತೇವೆ. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅನ್ನುವ ಬೋಧ ಇದ್ದಾಗ ಆತನನ್ನೇ ಆದ್ಯಾಶಕ್ತಿ ಕಾಳಿ ಎಂಬುದಾಗಿ ಕರೀತೇವೆ. ಬ್ರಹ್ಮನಿಗೂ ಶಕ್ತಿಗೂ ಅಭೇದ. ಉದಾಹರಣೆಗೆ ಅಗ್ನಿ ಮತ್ತು ಅದರ ಸುಡುವ ಶಕ್ತಿ, ಅಗ್ನಿಯ ಭಾವನೆಯೊಡನೆ ಅದರ ಸುಡುವ ಶಕ್ತಿಯ ಭಾವನೆಯು ಬಂದು ಬಿಡುತ್ತದೆ. ಹಾಗೇನೇನೆ ಸುಡುವ ಶಕ್ತಿ ಎಂದೊಡನೆಯೇ ಅಗ್ನಿಯ ಭಾವನೆಯು ಬಂದು ಬಿಡುತ್ತದೆ. ಒಂದನ್ನು ಭಾವಿಸಿದೊಡನೆ ಇನ್ನೊಂದನ್ನು ಭಾವಿಸಲೇಬೇಕಾಗುತ್ತದೆ. ಎಷ್ಟು ಮಾತುಗಳನ್ನು ಹೇಳಿದ್ರು, ಎಷ್ಟು ಮಾತುಗಳನ್ನು ಹೇಳಿದ್ರು. ಜಗತ್ತಿನ ಜನ ದೇವರ ಹೆಸರಿನಲ್ಲಿ ಇವತ್ತು ಎಷ್ಟೊಂದು ಜಗಳವಾಡ್ತಾ ಇದ್ದಾರೆ. ಆನಂದ ಸ್ವರೂಪಿಯಾದ ಪರಮಾತ್ಮನ ಕುರಿತಾಗಿ ಜಗಳವಾಡ್ತಾ ನಿರಾನಂದಕ್ಕೆ ಕಾರಣ ಮಾಡಿಕೊಳ್ತಾ ಇದ್ದಾರೆ. ಭಗವಂತನ ಕುರಿತಾಗಿ ಮಾತನಾಡ್ತಾ ಮಾತನಾಡ್ತಾ ಮನಸ್ಸು ಮೇಲ್ಮುಖವಾಗಿ ಹರಿತಾ ಆ ಆನಂದವನ್ನು ಅನುಭವಿಸುವಂತಾಗಬೇಕು, ಆದರೆ ಜಗಳವಾಡ್ತಾ ಇದ್ದಾರೆ. ಕಾರಣ ಏನು? ಬ್ರಹ್ಮ ಹಾಗಿದ್ದಾನೆ, ಬ್ರಹ್ಮ ಹೀಗಿದ್ದಾನೆ, ನಮ್ಮ ದೇವರು ಹೀಗೆ, ನಿಮ್ಮ ದೇವರು ಹಾಗೆ. ಯಾರು ನಿರ್ಗುಣನೋ ಅವನೇ ಸಗುಣ. ನಿರ್ಗುಣ ಬೇರೆ, ಸಗುಣ ಬೇರೆ ಅಲ್ಲ. ಯಾರು ಬ್ರಹ್ಮನೋ ಆತನೇ ಶಕ್ತಿ. ಭಗವಂತ ನಿಷ್ಕ್ರಿಯ ಅನ್ನುವ ಬೋಧಿಯಾದಾಗ ಆತನನ್ನು ಬ್ರಹ್ಮ ಅಂತ ಕರಿತೇವೆ. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅನ್ನುವ ಬೋಧಿ ಉಂಟಾದಾಗ ಆತನ್ನೇ ಆದ್ಯಾಶಕ್ತಿ ಕಾಳಿ ಎಂಬುದಾಗಿ ಕರಿತೇವೆ ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಹೇಳಿದಾಗ ನಮಗೆ ಎಷ್ಟೊಂದು ವಿಚಾರ ಗೊತ್ತಾಗುತ್ತದೆ. ಬ್ರಹ್ಮನನ್ನ ಕಾಳಿ ಅಂತ ಕರೆದ್ರೆ ಪರವಾಗಿಲ್ವಾ ಅಂತ ಕೇಳಬೇಕಾಗೇ ಇಲ್ಲ, ಕರಿಬಹುದಲ್ಲ. ಕಾಳಿ ಅಂತಂದ್ರೂ ಅದೇ ಬ್ರಹ್ಮನೇ, ಬ್ರಹ್ಮಸ್ವರೂಪಿಣಿ. ನಾನು ಕಾಳಿ ಅಂತ ಕರೀದಕ್ಕೆ ಸಾಧ್ಯವಿಲ್ಲ, ಕೃಷ್ಣ ಅಂತ ಕರಿಬಹುದಾ? ಯಾತಕ್ಕಾಗಬಾರದು, ಮತ್ತದನ್ನು ಕೇಳಬೇಕೆ? ಯಾವಾಗ ಶ್ರೀರಾಮಕೃಷ್ಣ ಈ ವಚನಾಮೃತವನ್ನು ಕೇಳಿದ್ವೋ ಹಾಗೆ ಕರಿಬಹುದೇ, ಹೀಗೆ ಕರೀದು ಬೇಡವೆ ಅಂತನೋ ಪ್ರಶ್ನೆ ಹೇಳುವುದೇ ಇಲ್ವಲ್ಲ. ಹತ್ತಾರು ಜನರನ್ನು ಕೇಳಿ ಅವರು ಒಬ್ಬರೊಬ್ಬರು ಒಂದೊಂದು ತರಹ ತಲೆಗೆ ಒಂದೊಂದು ಮಾತನ್ನು ಹೇಳಿ ಇವರು ಗಲಿಬಿಲಿಯಾಗಿ ಕೊನೆಗೆ ನಮ್ಮನ್ನು ಬಂದು ಕೇಳಿ, ಆಗ ನಾನು ಅವರಿಗೆ ಹೇಳೋದಿಷ್ಟೇನೆ, ಇನ್ನ ಮುಂದೆ ಯಾರನ್ನ ಕೇಳೋರು ಇದ್ದೀರಿ ಅದನ್ನು ಮುಂದೆ ಹೇಳಿ ಅಂತ. ಇವರು ಬಗೆ ಬಗೆಯಾಗಿ ಹೇಳೋದಕ್ಕೆ ಕೇಳೋದಕ್ಕೆ ಕಾರಣ ಏನು ಗೊತ್ತೇನೋ, ನನಗೆ ಅನಿಸ್ತದೆ ತಾನು ದೇವರ ಕುರಿತಾಗಿ ಬಹಳ ಭಕ್ತಿ ಇರತಕ್ಕಂಥವನು, ಅದರ ಬಗ್ಗೆ ಇಷ್ಟೊಂದು ವಿಚಾರ ತಿಳ್ಕೊಂಡಿದ್ದೇನೆ, ಅದು ಸರಿಯೋ ತಪ್ಪು ಅಂತ ಕೇಳುವ ಧಾಟಿಯಲ್ಲಿ ಅವರಿಗೆ ತಿಳಿಯಪಡಿಸೋದು ಇವರೊಬ್ಬರು ದೊಡ್ಡ ಭಕ್ತರು ಅಂತ. ಸೂಕ್ಷ್ಮ ಅಹಂಕಾರವೂ ಅದಾಗಬಹುದು, ಲಪಿತ ಕಡಿತನವೂ ಆಗಬಹುದು. ಶ್ರೀರಾಮಕೃಷ್ಣರ ಈ ಮಾತನ್ನು ಕೇಳಿದಾಗ ಅವನನ್ನೇ ಶಕ್ತಿ ಅಂತ ಕರೀಬಹುದು, ಅವನನ್ನೇ ಬ್ರಹ್ಮ ಅಂತ ಕರೀಬಹುದು, ಅವನನ್ನೇ ರಾಮ ಅಂತ ಕರೀಬಹುದು, ಅವನನ್ನೇ ಕೃಷ್ಣ ಅಂತ ಕರೀಬಹುದು, ಅವನನ್ನೇ ರಾಮಕೃಷ್ಣ ಅಂತಲೂ ಕರೀಬಹುದು. ಒಬ್ಬ ಏಕಂ ಸತ್ವಿ ಪ್ರಾಹ ಬಹುಧಾ ವದಂತಿ ಅಂತನ್ನುವ ಮಾತನ್ನು ಉಪನಿಷತ್ತು ವೇದ ಅಂದೇ ಘೋಷಿಸಿದೆ. ಅದನ್ನೇ ಶ್ರೀರಾಮಕೃಷ್ಣರು ಮತ್ತೊಮ್ಮೆ ತಮ್ಮ ಅನುಭವದಲ್ಲಿ ತಂದುಕೊಂಡು ನಮಗೆ ಬೋಧಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿಯೂ ಕೂಡ ನಾವು ದ್ವಂದ್ವಕ್ಕೆ ಗುರಿಯಾಗಿ ಗಲಿಬಿಲಿ ಮಾಡಿಕೊಂಡು ಕಷ್ಟಕ್ಕೆ ಗುರಿಯಾಗಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಭಗವಂತ ನಿಷ್ಕ್ರಿಯ ಅನ್ನುವ ಬೋಧೆಯುಂಟಾದಾಗ ಅವನು ಬ್ರಹ್ಮ, ಅವನೇ ಕ್ರಿಯಾತ್ಮಕನಾಗಿ ಕಂಡುಬಂದಾಗ ಅವನೇ ಶಕ್ತಿ, ಆದ್ಯಾಶಕ್ತಿ. ಅದನ್ನ ಮುಂದೊಮ್ಮೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಹಾವು ಹಾವು ಸುಮ್ಮನೆ ಮಲಗಿದ್ದಾಗ ಅದು ಬ್ರಹ್ಮದ ಸ್ಥಿತಿ, ಅದು ಹರಿದಾಡ್ಕೊಂಡು ಹೋಗ್ತಾ ಇರುವಾಗ ಅದು ಕಾಳಿಯ ಸ್ಥಿತಿ. ಹೀಗೆ ಬಗೆ ಬಗೆಯಾಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮನಿಗೂ ಶಕ್ತಿಗೂ ಅಭೇದ, ಇದು ಇನ್ನೊಂದು ವಿಚಾರ. ಅಭೇದ ಅಂದ್ರೇನು? ಯಾವ ಭೇದವೂ ಇಲ್ಲ ಅಂತ. ಅದನ್ನು ಉದಾಹರಣೆ ಮೂಲಕ ಕೊಡ್ತಾ ಇದ್ದಾರೆ. ಅಗ್ನಿ ಮತ್ತು ಅದರ ಸುಡುವ ಶಕ್ತಿ. ಚಳಿಗಾಲ, ನನಗೆ ಬೆಂಕಿ ಬೇಡ, ಅದರ ಬಿಸಿಯನ್ನು ಮಾತ್ರ ತಂದುಕೊಡಿ ಅಂತ ಹೇಳಿದ್ರೆ ಆ ಮಾತಿಗೆ ಏನಾದ್ರು ಅರ್ಥ ಇದೆಯಾ? ಬೆಂಕಿ ಕೆಂಡ ಬೇಕು, ಬೆಳಕು ಬೇಕು, ಅದರ ಬಿಸಿ ಮಾತ್ರ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಅರ್ಥ ಇದೆಯಾ? ಕಾಫಿ ಕುಡಿದು ಕುಡಿದು ಸಾಕಾಯಿತು, ಈಗ ಕಾಫಿ ಬೇಡ, ಅದರ ಬಿಸಿ ಮಾತ್ರ ಬೇಕಾಗಿದೆ, ಆ ಬಿಸಿ ಮಾತ್ರ ತಂದು ಅಂತ ಹೇಳಿದಾಗ ಯಾರಾದ್ರೂ ಬಿಸಿ ಮುಡ್ಸೋಕ್ ಬರ್ತಾರೆ ಅಷ್ಟೇನೆ. ಅರ್ಥವಿಲ್ಲದ ಮಾತು. ಅವತಾರ ತಾಳಿ ಬಂದಾಗ ಆ ವ್ಯಕ್ತಿಯೇ ಬೇರೆ, ಆ ಬ್ರಹ್ಮದ ಮೂಲ ಸ್ಥಿತಿಯೇ ಬೇರೆ ಅಂತ ಹೇಳಿದಾಗ ಆಭಾಸ ಅದು. ಆ ಮಾತಿಗೆ ಅರ್ಥ ಇಲ್ಲ. ಅಭೇದ. ಶ್ರೀರಾಮಕೃಷ್ಣರು ತಮ್ಮ ತಮ್ಮ ಪತ್ನಿ ಹಾಗೂ ತಮ್ಮ ಶಿಷ್ಯ ನರೇಂದ್ರ ತಮ್ಮ ಮೂವರ ಕುರಿತಾಗಿ ಒಂದು ಮಾತು ಹೇಳಿದ್ದಾರೆ. ನಾವು ಮೂವರು ಬೇರೆ ಬೇರೆ ಅಲ್ಲ, ಒಂದೇ. ಯಾರು ನಮ್ಮನ್ನ ಬೇರ್ಪಡಿಸ್ತಾರೋ ಅವರು ತಪ್ಪು ಮಾಡಿದ್ದಾರೆ. ಶ್ರೀಮಾತೆ ಶಾರದಾದೇವಿಯವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಮೂವರು ಬೇರೆ ಬೇರಲ್ಲ, ಒಂದೇ. ಒಮ್ಮೆ ಅಂತೂ ಶ್ರೀಮಾತೆ ಶಾರದಾದೇವಿಯವರು ಯಾವುದೋ ಒಂದು ವಿಶೇಷ ಪೂಜೆಯ ಸಂದರ್ಭದಲ್ಲಿ ಕೊನೆಯಲ್ಲಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೋಡು ಒಂದಷ್ಟು ಹೂ ತಗೊಂಡ್ ಬಾ, ಒಂದಷ್ಟು ಬಿಳಿ ಹೂವು, ಇನ್ನೊಂದಷ್ಟು ಹಳದಿ ಹೂವು ಇರಲಿ. ಆ ಬಿಳಿ ಹೂವನ್ನ ನನ್ನ ಬಲಪಾದಕ್ಕಾಗಿ ಪೂಜಿಸು, ಆ ಹಳದಿ ಹೂವನ್ನ ನನ್ನ ಎಡಪಾದಕ್ಕೆ ಅರ್ಪಿಸಿ ಪೂಜಿಸು ಅಂತ ಅವನಿಗೆ ಹೇಳ್ಕೊಡ್ತಾರೆ ಜಗನ್ಮಾತೆ ಶಾರದಾದೇವಿ. ಇದರ ಅರ್ಥ ಏನೋ? ತನ್ನ ಬಲದ ಕಾಲೇ ಶ್ರೀರಾಮಕೃಷ್ಣ, ತಮ್ಮ ಎಡದ ಕಾಲೇ ತಾವು. ಶ್ರೀರಾಮಕೃಷ್ಣಗೆ ಬಿಳಿಯ ಹೂವಿನ ಮೇಲೆ ಇಷ್ಟ, ತಮಗೆ ಹಳದಿ ಹೂವಿನ ಮೇಲೆ ಇಷ್ಟ. ಆ ಮೂಲಕವೇ, ಆ ಸಂಕೇತದ ಮೂಲಕವೇ ತಿಳಿದುಕೊಳ್ಳಬೇಕು. ಆ ಎರಡು ಕಾಲುಗಳಲ್ಲಿ ಅವರಿಬ್ಬರೂ ಇದ್ದಾರೆ, ಅವರಿಬ್ಬರೂ ಸೇರಿ ಮೇಲ್ಗಡೆ ಒಂದೇ ಆಗಿದ್ದಾರೆ. ಎಷ್ಟು ಅದ್ಭುತವಾದ ರೀತಿಯಲ್ಲಿ ತಾವಿಬ್ಬರು ಒಂದೇ, ಬೇರೆ ಬೇರೆ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗೆ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ನಾವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಎಲ್ಲ ಬಗೆಯ ಸಂಶಯಗಳು ತೊಲಗಿ ಒಂದು ಬಗೆಯ ಏಕಭಾವ ನಮ್ಮಲ್ಲಿ ಉತ್ಪನ್ನ ಆಗುತ್ತದೆ. ಆಗಬೇಕು. ಏಕತತ್ವಾಭ್ಯಾಸ, ಏಕತತ್ವಾಭ್ಯಾಸ ಅಂತ ರಾಜಯೋಗದಲ್ಲಿ ಬರುತ್ತದೆ. ಏಕನಿಷ್ಠೆ, ಏಕನಿಷ್ಠೆ ಅಂತ ಹೇಳಿ ಭಕ್ತಿಯೋಗದಲ್ಲಿ ಬರುತ್ತದೆ. ಅದಕ್ಕೋಸ್ಕರ ಮತಭ್ರಾಂತಿ, ಮತಭ್ರಾಂತಿ ಇತ್ಯಾದಿ ಹುಟ್ಟಿರೋದು. ಮಾಧುರು ನಾವೇ ಬೇರೆ, ಸ್ಮಾರ್ಥರು ನೀವೇ ಬೇರೆ, ಒಳ್ಳೆದದು. ಅದಕ್ಕೆ ಏಕನಿಷ್ಠೆ ಅಂತ ಹೆಸರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಬಗೆಯ ಸಂಕುಚಿತತೆ ಇದೆಯಲ್ಲ, ಇದರಲ್ಲೂ ಕೂಡ ಒಂದು ಒಳ್ಳೆ ಅಂಶ ಇದೆ. ಏನು ಅಂತಂದ್ರೆ, ಅವರು ಆಳಕ್ಕೆ ಹೋಗ್ತಾರೆ ಅಂತ. ನಮ್ಗೆಲ್ಲ ದೇವರು ಸರಿ ಅಂತನೋರಿದಾರಲ್ಲ, ಅವರಲ್ಲಿ ಆಳ ಇಲ್ಲ, ಆದ್ರೆ ಅಗಲ ಇದೆ. ಎಲ್ಲ ದೇವರು ಸರಿ, ಯಾವ ದೇವರ ಬಂದು ಸರಿಯೇ, ಅಲ್ಲಿ ಆಳ ಇಲ್ಲ. ಇಲ್ಲಿ ಆಳ ಇದೆ, ಅಗಲ ಇಲ್ಲ. ಇದು ಬಾವಿ, ಅದು ಸರೋವರ, ಎರಡು ಸರಿಯೇ, ಆದ್ರೆ ಎರಡು ಸೇರಬೇಕು ಅಂತ ಶ್ರೀ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಇವೆರಡು ಅಪಾಯಕರವಾದಂತಹ ಲಕ್ಷಣಗಳು. ನಮ್ದೇ ಬೇರೆ ಅಂತ ಹೇಳ್ತಕ್ಕಂಥದ್ದು ಅಪಾಯಕರವಾದ ಲಕ್ಷಣ. ನಾವೆಲ್ಲ ಒಂದೇ, ಎಲ್ಲವೂ ನಮ್ಗೆ ಆಗ್ತದೆ ಅಂತ ಅನ್ನೋದು ಕೂಡ ಅಪಾಯಕರವಾದಂತಹ ಲಕ್ಷಣವೇ. ಇವೆರಡು ಸೇರಬೇಕು, ಆಳವೂ ಇರಬೇಕು ಅಗಲವೂ ಇರಬೇಕು. ವಿಶ್ವವ್ಯಾಪಕ ಮನೋಭಾವ ನಮ್ಮಲ್ಲಿ ಬೆಳೆಯಬೇಕು. ಯಾಕೆಂತಂದ್ರೆ ಭಗವಂತ ಶ್ರೀಕೃಷ್ಣ ಅದು ಭಾರತೀಯರ ದೇವರು, ಅಮೆರಿಕದ ದೇವರಾಗಲೇ ಇಲ್ಲ ಅವನು. ಇವತ್ತಿಗೂ ಕೂಡ ಭಾರತದಲ್ಲೂ ಇರತಕ್ಕಂತಹ ಎಷ್ಟೋ ಜನರಿಗೆ ಕೃಷ್ಣ ದೇವರಲ್ಲ ಇವತ್ತಿಗೂ ಕೂಡ. ಕೆಲವರಿಗೆ ಮಾತ್ರ ಕೃಷ್ಣ ದೇವರು, ಕೆಲವರಿಗೆ ಮಾತ್ರ ರಾಮದೇವರು, ಕೆಲವರಿಗೆ ಮಾತ್ರ ಶಿವದೇವರು, ಕೆಲವರಿಗೆ ಮಾತ್ರ ಕಾಳಿದೇವರು. ಆದ್ರೆ ಆ ದೇವರು ಏನ್ ಹೇಳ್ತಾ ಇದ್ದಾನೆ, ಇಡೀ ಸೃಷ್ಟಿಯನ್ನು ನಿರ್ಮಾಣ ಮಾಡಿದವನು ನಾನೇ ಅಂತ. ಆದ್ರೆ ನಾವು ಮಾತ್ರ ಹೇಳ್ತೇವೆ, ನೀವು ಮಾತ್ರ ನನ್ನವರೇ, ಇಲ್ಲಿಗೆ ಮಾತ್ರ ಸಂಬಂಧಪಟ್ಟವನು ಅಂತ. ಇದು ನಿಷ್ಠೆಯಿಂದ ಹೊರಟಂತಹ ಒಂದು ದೋಷಪೂರ್ಣವಾದ ದೃಷ್ಟಿ. ಆದರೆ ಈ ನಿಷ್ಠೆ ಕೂಡ ಅವಶ್ಯಕವಾದಂತಹದ್ದೇ, ಬೇಕಾದಂತಹದ್ದೇ. ಏಕನಿಷ್ಠೆ, ಏಕತತ್ವಾಭ್ಯಾಸ, ಇದು ನಮ್ಮ ಮನಸ್ಸಿನ ಏಕಾಗ್ರತೆಗೆ ಬೇಕಾದಂತಹ ಒಂದು ಗುಣ. ಆದ್ರಿಂದಲೇನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬನೇ ದೇವರ ವಿವಿಧ ರೂಪಗಳು ಇತರ ದೇವರುಗಳು. ಮನೆಯ ಗೃಹಿಣಿ ಇರ್ತಾಳೆ, ಆ ಗೃಹಿಣಿಯ ಗಂಡನಿಗೆ ಮೂರು ಜನ ಅಣ್ಣಂದ್ರು, ಮೂರು ಜನ ತಮ್ಮಂದ್ರು. ಆ ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ತನ್ನ ಗಂಡನಿಗೆ ಸಂಬಂಧಪಟ್ಟವರು. ಆದ್ರಿಂದ ಅವರಿಗೂ ಕೂಡ ಕೈಕಾಲು ತೊಳಿದಕ್ಕೆ ನೀರು ಕೊಡಬೇಕು, ಊಟ ಬಡಿಸಬೇಕು, ಕುಡಿಯೋದಕ್ಕೆ ನೀರು ಕೇಳಿದ್ರೆ ಕೊಡಬೇಕು, ಎಲ್ಲ ಉಪಚಾರವನ್ನು ಮಾಡಬೇಕು. ಆದರೆ ತನ್ನ ಗಂಡನೊಂದಿಗೆ ಇಡಬಹುದಾದಂತಹ ಸಂಪರ್ಕವನ್ನು ಅವರೊಂದಿಗೆ ಇಡುವಂತಿಲ್ಲ. ಎಲ್ಲ ದೇವರಿಗೂ ನಮಸ್ಕಾರ, ನನ್ನ ದೇವರಿಗೆ ನನ್ನ ಹೃದಯದ ಪ್ರೀತಿ. ಈ ಒಂದು ರೀತಿಯನ್ನು ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಎಲ್ಲ ದೇವರಿಗೂ ನಮಸ್ಕಾರ ಮಾಡಬೇಕು. ಅದಕ್ಕೋಸ್ಕರವೇ ರಾಮಕೃಷ್ಣಾಶ್ರಮದ ಬೋಧನೆಯ ಪ್ರಕಾರ ಮಂತ್ರದೀಕ್ಷೆಯನ್ನ ಕೊಟ್ಟು ಎಲ್ಲ ದೇವದೇವಿಯರಿಗೂ ನಮಸ್ಕಾರ ಮಾಡುವ ವಿಧಾನವನ್ನು ಒಂದನ್ನು ಹೇಳ್ಕೊಡ್ತಾರೆ. ಆ ಎಲ್ಲ ದೇವದೇವಿಯರಲ್ಲಿ ಪಾಶ್ಚಾತ್ಯ ರಾಷ್ಟ್ರದ ದೇವದೇವಿಯರೂ ಬರ್ತಾರೆ. ಯೇಸುಕ್ರಿಸ್ತನಿಗೂ ನಮಸ್ಕಾರ, ಮಹಮ್ಮದರಿಗೂ ನಮಸ್ಕಾರ, ಜಾರಸೃಷ್ಟಿಗೂ ನಮಸ್ಕಾರ, ಇನ್ನು ಯಾವ್ಯಾವ ದೇವತೆಗಳಲ್ಲಿ ಅವರೆಲ್ಲರಿಗೂ ನಮಸ್ಕಾರ ಅಂತನ್ನುವ ಈ ಪ್ರಾರ್ಥನೆಯನ್ನು ಮಾಡಿಕೊಂಡೇ ಒಳಗಡೆ ಪ್ರವೇಶ ಮಾಡಬೇಕು. ಯಾವೊಬ್ಬ ದೇವನನ್ನು ನೀವು ದ್ವೇಷಿಸಿದರೂ ಕೂಡ ನಿಮ್ಮ ದೇವರಲ್ಲಿ ನಿಮಗೆ ನಿಮ್ಮ ದೇವರು ನಿಮ್ಮ ಮೇಲೆ ಕೃಪೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾತಕ್ಕೆ ಅಂದ್ರೆ ನಿಮ್ಮ ದೇವರಿಗೂ ನೀವು ಯಾವ ದೇವರ ಮೇಲೆ ದ್ವೇಷವನ್ನು ಮಾಡಿದ್ರೂ ನಿಮ್ಮ ನಿಷ್ಠೆಯ ದುಷ್ಪರಿಣಾಮದಿಂದಾಗಿ ಆ ದೇವರಿಗೆ ಇಷ್ಟವಾಗುವುದಿಲ್ಲ. ಅವನು ಹೇಳ್ತಾನೆ ನಿಮ್ಮ ದೇವರಿಗೇನೇನೆ ನೋಡಿ, ಇವನು ಯಾಕೋ ಸರಿ ಇಲ್ಲ ಅಂತ. ಅವರು ನಿಮ್ಮ ಕೇಸನ್ನು ರೆಕಮೆಂಡ್ ಮಾಡೋದಿಲ್ಲ. ಆಗ ನಿಮ್ಮ ಇಷ್ಟ ದೇವರ ಮುಂದೆ ನೀವೆಷ್ಟೇ ಗೋಗರೆದ್ರೂ ಕೂಡ ಅವನು ಸಾಕ್ಷಾತ್ಕಾರ ಕೊಡ್ತಕ್ಕಂಥ ಕಷ್ಟವಾಗ್ಬಿಡುತ್ತೆ. ಅದಕ್ಕೋಸ್ಕರವೇ ಈ ಔದಾರ್ಯ ಭಾವವನ್ನು ತಾಳಲೇಬೇಕಾಗ್ತದೆ, ಈ ಪಾಠವನ್ನು ಕಲಿಯಲೇಬೇಕಾಗ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಪರಮಾದ್ಭುತವಾದಂತಹ ಸಾಧನೆಯನ್ನು ವಿವಿಧ ಮುಖದ ಸಾಧನೆಗಳನ್ನು ತಮ್ಮ ಜೀವನದಲ್ಲಿ ಮಾಡಿ, ಸಾಧನೆಯನ್ನು ಪ್ರತ್ಯಕ್ಷವಾಗಿ ಮಾಡಿ ಅನುಭವದ ಮೂಲಕವೇ ಜಗತ್ತಿಗೆ ಬೋಧನೆಯನ್ನು ನೀಡೋದಕ್ಕೋಸ್ಕರವೇ ಅವರು ಶಾಸ್ತ್ರವನ್ನು ಓದದೆ ಸಾಧನೆಯ ಮೂಲಕವೇ ನಮಗೆ ಪಾಠವನ್ನು ಕಲಿಸೋದಕ್ಕೆ ಮುಂದಾದರು. ಆದ್ರಿಂದ ಶ್ರೀರಾಮಕೃಷ್ಣರ ಈ ಒಂದು ವಿಶ್ವವ್ಯಾಪಕ ಮನೋಭಾವದ ತತ್ವವನ್ನು ನಾವು ಅರಿತುಕೊಳ್ಬೇಕು ಮತ್ತು ನಮ್ಮಲ್ಲಿಯೂ ನಾವು ನಿಷ್ಠೆಯನ್ನು ಇಟ್ಕೊಳ್ಬೇಕು. ಏಕತತ್ವಾಭ್ಯಾಸ, ಏಕನಿಷ್ಠೆ, ತನ್ಮೂಲಕ ವಿಶ್ವವ್ಯಾಪಕವಾದಂತಹ ಭಾವ ಅವೆಲ್ಲವನ್ನು ಕೂಡ ನಾವು ರೂಢಿಸಿಕೊಳ್ಬೇಕು ಅಂತನ್ನುವ ಈ ದಿವ್ಯ ವಿಚಾರವನ್ನ ತಿಳಿದುಕೊಂಡು ಇಂದಿನ ಉಪನ್ಯಾಸವನ್ನ ಮುಗಿಸೋಣ. ಮತ್ತು ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.